ಸಂಸ್ಥಾಪನಾ ದಿನದ ನೆನಪಿಗಾಗಿ ವಿಶ್ವ ಆಹಾರ ದಿನಾಚರಣೆಯನ್ನು ಪ್ರತಿ ವರ್ಷವೂ ಅಕ್ಟೋಬರ್ 16 ಆಚರಣೆ ಮಾಡ್ತಾ ಬಂದಿದ್ದೇವೆ. ಇದರ ಉದ್ದೇಶ ಏನಂತಂದರೆ ಆಹಾರ ಉತ್ಪಾದನೆ ಬಳಕೆ ಮತ್ತು ಆಹಾರದ ಒಂದು ಉಳಿತಾಯ ಮಾಡ್ತಕ್ಕಂಥ ವಿಧಾನಗಳು, ವಿಶೇಷವಾಗಿ ಇತ್ತೀಚೆಗೆ ಸಾಕಷ್ಟು ಪ್ರತಿ ವರ್ಷವೂ ನಮ್ಮ ಗುರಿಯನ್ನು ಮೀರಿ ನಾವು ಆಹಾರವನ್ನು ಉತ್ಪಾದನೆ ಮಾಡ್ತಾ ಇದ್ದೇವೆ. ನಮ್ಮ ದೇಶ ಇರ್ಬೋದು, ವಿಶ್ವ ಇರ್ಬೋದು, ಸಾಕಷ್ಟು ಆಹಾರ ಉತ್ಪಾದನೆ ಆಗ್ತಾಯಿದೆ. ಆದರೆ ಇನ್ನೂ ಹಸಿವೆಯನ್ನು ನೀಗಿಸ್ತಕ್ಕಂಥ ಪ್ರಯತ್ನ ಆಗ್ತಾಯಿಲ್ಲ, ಅಂದರೆ ಇನ್ನೂ ಹಸಿವೆಯಿಂದ ಬಳಲ್ತಕ್ಕಂಥ ಜನ ಸಾಕಷ್ಟು ಇದ್ದಾರೆ ಅಂತಕ್ಕಂಥ ಅಭಿಪ್ರಾಯಗಳು ಅಲ್ಲಲ್ಲಿ ವ್ಯಕ್ತವಾಗ್ತಾ ಇದ್ದಾವೆ. ಇದಕ್ಕೆಲ್ಲ ಏಕೆ ಕಾರಣ, ನಾವೆಲ್ಲ ಇಷ್ಟು ಆಹಾರ ಉತ್ಪಾದನೆಯನ್ನು ಮಾಡ್ತಾ ಇದ್ದರೂ ಯಾಕೆ ನಮ್ಮ ಹಸಿವೆ ನೀಗ್ತಾ ಇಲ್ಲ ಅಂತಕ್ಕಂಥದ್ದು. ಉತ್ಪಾದನೆ ಮಾಡಿದಂಥ ಆಹಾರ ಧಾನ್ಯಗಳು ಸರಿಯಾದ ಪ್ರಮಾಣದಲ್ಲಿ ವಿತರಣೆ ಆಗದೇ ಇರೋದು ಒಂದು ಕಾರಣವಾದರೆ, ಉತ್ಪಾದನೆ ಮಾಡಿದಂಥ ಆಹಾರ ಧಾನ್ಯಗಳು ಸಾಕಷ್ಟು ಪ್ರಮಾಣದಲ್ಲಿ ಹಾನಿಯಾಗುವುದನ್ನು ನಾವೆಲ್ಲ ನೋಡ್ತಾ ಇದ್ದೇವೆ. ಪ್ರತಿ ವರ್ಷವೂ ಸುಮಾರು ಸಾಕಷ್ಟು ಆಹಾರ ಧಾನ್ಯಗಳು 10% ಉತ್ಪಾದನೆ ಮಾಡಿದಂಥ ಆಹಾರ ಧಾನ್ಯಗಳು ಹಾಳಾಗಿ ಹೋಗ್ತಾ ಇದ್ದಾವೆ. ಇದಕ್ಕೆಲ್ಲ ಹಲವಾರು ಕಾರಣಗಳನ್ನು ಕೊಡಬಹುದು. ಬನ್ನಿ, ಹಾಗಿದ್ದರೆ ಈಗ ನಾವು ಡಾಕ್ಟರ್ ನಿಡೋಣಿಯವರು ನಮ್ಮ ಸಂಪರ್ಕದಲ್ಲಿದ್ದಾರೆ, ಅವರೊಂದಿಗೆ ಮಾತಾಡೋಣಂತ. ಏನು ಹೇಳ್ತಾರೆ ಇವರು ಆಹಾರ ತಜ್ಞರು, ಏನು ಹೇಳ್ತಾರೆ ಕೇಳೋಣಂತ. ಮುಖ್ಯವಾಗಿ ಆಹಾರ ಉತ್ಪಾದನೆಗೆ ಬಂದಾಗ ಇಲ್ಲಿ ವಿಶೇಷವಾಗಿ ಆಹಾರ ಒಂದು ಸರಪಳಿ ಅಂತ ಹೇಳ್ಬೋದು. ಸರಪಳಿ ಅಂತಂದಾಗ ವಿಶೇಷವಾಗಿ ನಾವು ಉತ್ಪಾದನೆ, ಸಂರಕ್ಷಣೆ, ಬಳಕೆ ಹೀಗೆ ಹಲವಾರು ಹಂತಗಳು ಬರ್ತವೆ. ವಿಶೇಷವಾಗಿ ಹಲವಾರು ಹಂತಗಳು ಬಂದಾಗ ಮುಖ್ಯವಾಗಿ ಆಹಾರ ಉತ್ಪಾದನೆ ಪ್ರತಿ ವರ್ಷವೂ ಜಾಸ್ತಿ ಆಗ್ತಾ ಇದೆ. ಆದರೆ ಇದರ ಒಂದು ವಿತರಣೆ, ಬಳಕೆ, ಒಂದು ಚೈನು ಏನು ಹೇಳ್ತೀವಿ ನಾವು, ಒಂದು ಸರಪಳಿಯಲ್ಲೋ ಒಂದು ಕಡೆ ಕಟ್ಟಾಗ್ತಾ ಇದೆ. ಸರಪಳಿ ಸರಿಯಾದ ರೀತಿಯಲ್ಲಿ ಹೋದದ್ದೇ ಆದರೆ ಎಲ್ಲರಿಗೂ ಆಹಾರ ಸಿಕ್ಕು, ಉತ್ತಮ ರೀತಿಯಿಂದ ನಾವು ಆಹಾರ ಉತ್ಪಾದನೆಯನ್ನು ಮಾಡಿದ್ದು ಎಲ್ಲರಿಗೂ ಮುಟ್ಟಲಿಕ್ಕೆ ಸಾಧ್ಯವಾಗುತ್ತೆ. ಈ ವರ್ಷದ ವಿಶ್ವ ಆಹಾರ ದಿನಾಚರಣೆ ಒಂದು ಘೋಷವಾಕ್ಯ ಅಂತಂದರೆ ಆರೋಗ್ಯಕರ ನಾಳೆಗಾಗಿ ಸುರಕ್ಷಿತ ಆಹಾರ ಅಂತಕ್ಕಂಥ ಒಂದು ಘೋಷವಾಕ್ಯ, ಅಂದರೆ ಥೀಮ್ ಅಂತ ಹೇಳ್ತೀವಿ ನಾವು ಇಂಗ್ಲೀಷ್ನಲ್ಲಿ. ಅಂದರೆ ಇತ್ತೀಚೆಗೆ ಏನಾಗುತ್ತೆ, ಸಾಮಾನ್ಯವಾಗಿ ಜನರಲ್ಲಿ ಒಂದು ಆರೋಗ್ಯಕರ ಬೆಳವಣಿಗೆ ಬರ್ತಾ ಇದೆ. ಏನಂತಂದರೆ ನಾವು ಏನು ತಿನ್ನಬೇಕು, ಎಷ್ಟು ತಿನ್ನಬೇಕು, ಹೇಗೆ ತಿನ್ನಬೇಕು ಅಂತಕ್ಕಂಥ ವಿಚಾರಗಳು ಎಲ್ಲರಲ್ಲೂ ಬರ್ತಾ ಇದ್ದಾವೆ. ಸಾವಯವ ಕೃಷಿ ಬಗ್ಗೆ ಅಲ್ಲಲ್ಲಿ ಸಾಕಷ್ಟು ಒತ್ತಾಸೆ ರೈತರಲ್ಲಿ ಮೂಡ್ತಾ ಇದೆ. ಸಂಘ ಸಂಸ್ಥೆಗಳು, ವಿಶ್ವವಿದ್ಯಾಲಯಗಳು ಆರೋಗ್ಯಕರ ಆಹಾರಗಳ ಉತ್ಪಾದನೆಗಾಗಿ ಸಾಕಷ್ಟು ಸಂಶೋಧನೆಗಳನ್ನು ಕೈಗೊಳ್ತಾ ಇದ್ದಾವೆ. ಸಂಶೋಧನೆಗಳು ರೈತರಿಗೆ ಅಲ್ಲಲ್ಲಿ ಮುಟ್ಟುವುದನ್ನು ನಾವು ನೋಡ್ತಾ ಇದ್ದೇವೆ. ರೈತರು ಆರೋಗ್ಯಕರ ಉತ್ಪಾದನೆಗೆ ಹಲವಾರು ಒಂದು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ಹಲವಾರು ಜನ ಅಭಿಪ್ರಾಯವನ್ನು ನಾವೀಗ ಈ ಒಂದು ಕಾರ್ಯಕ್ರಮದಲ್ಲಿ ಕೇಳೋಣ. ಡಾಕ್ಟರ್ ನಿಡೋಣಿಯವರು ನಮ್ಮ ಫೋನ್ ಸಂಪರ್ಕದಲ್ಲಾರೆ, ಅವ್ರ ಬಗ್ಗೆ ಅವರು ಕೆಲವೊಂದಿಷ್ಟು ವಿಚಾರವನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಹಂಚ್ಕೋತಿದ್ದಾರೆ. ಬನ್ನಿ, ಅವರ ವಿಚಾರವನ್ನು ಕೇಳೋಣಂತ. ಡಾಕ್ಟರ್ ನಿಡೋಣಿಯವರಿಗೆ ನಮಸ್ಕಾರ. ನಮಸ್ಕಾರ ಸರ್. ವಿಶ್ವ ಆಹಾರ ದಿನಾಚರಣೆ ಸಂದರ್ಭದಲ್ಲಿ ಸರ್ ಈ ವರ್ಷದ ಒಂದು ಘೋಷವಾಕ್ಯ ಆರೋಗ್ಯಕರ ನಾಳೆಗಾಗಿ ಸುರಕ್ಷಿತ ಆಹಾರ ಅಂತಕ್ಕಂಥ ವಿಚಾರ ಇದೆ. ಹೌದು. ತಾವು ಆಹಾರ ತಜ್ಞರಾಗಿ ಜೊತೆಗೆ ಆಹಾರ ಸಂಸ್ಕರಣಾ ತಜ್ಞರಾಗಿ ಈ ಒಂದು ಸಂದರ್ಭದಲ್ಲಿ ನಮ್ಮ ರೈತರಿಗೆ ಯಾವ ರೀತಿ ನಮ್ಮ ಉತ್ಪಾದನೆ ಮಾಡಿದಂಥ ಆಹಾರ ಹಾಳಾಗ್ತಾ ಇದೆ, ಎಷ್ಟು ಒಂದು ಅಮೌಂಟು ಉತ್ಪಾದನೆ ನಮ್ಮದು ಹಾಳಾಗ್ತಾ ಇದೆ ಅಂತಕ್ಕಂಥ ವಿಚಾರ ನಮ್ಮ ರೈತರೊಂದಿಗೆ ಸ್ವಲ್ಪ ಹಂಚಿಕೊಳ್ಳಿ. ಓಕೆ. ಈಗ ನಮ್ಮ ಭಾರತ ದೇಶ ಸಾಕಷ್ಟು ಏನಿವು ನಮ್ಮ ದವಸ ಧಾನ್ಯ, ಫುಡ್ ಗ್ರೇನ್ಸ್ ಅಂತೀವಿ, ದವಸ ಧಾನ್ಯ ಆಗಿರ್ಬೋದು, ಹಣ್ಣು ಹಂಪಲಾಗಿರ್ಬೋದು ಅಥವಾ ಫಿಶ್ ಆಗಿರ್ಬೋದು, ಸಾಕಷ್ಟು ಪ್ರಮಾಣದಲ್ಲಿ ಬೆಳೀತಾ ಇದೆ. ಯಾಕಂತಂದ್ರೆ ಈಗ ನಾವು ಇಂದಿನ ದಿನಮಾನಗಳಲ್ಲಿ ನೋಡಿದಾಗ ಏನು ಹಸಿರು ಕ್ರಾಂತಿ ಆಗಲಿ ಅಥವಾ ಏನು ಕ್ಷೀರ ಕ್ರಾಂತಿ ಆಗಲಿ, ಇವೆಲ್ಲ ಥರ ಒಂದು ಸಂಶೋಧನೆಗಳ ಫಲದಿಂದ ಸಾಕಷ್ಟು ಪ್ರಮಾಣದ ನಮ್ಮ ಒಂದು ಏನು ಜನಸಂಖ್ಯೆ ಏರುತ್ತಿರುವ ಜನಸಂಖ್ಯೆಗೆ ಏನ್ ಬೇಕಾಗಿದೆ ಅಂತ ಒಂದು ಪ್ರಮಾಣದಲ್ಲಿ ನಮ್ಮ ಒಂದು ಫುಡ್ ಗ್ರೇನ್ಸ್ ಅನ್ನ ಅಥವಾ ಆಹಾರ ಧಾನ್ಯಗಳನ್ನ ಆಹಾರವನ್ನ ನಾವು ಇಲ್ಲಿ ಭಾರತದಲ್ಲಿ ಬೆಳೀತಾ ಇದ್ವಿ. ಅದೇ ರೀತಿಯಾಗಿ ನಾವು ಈ ವರ್ಷ ನಾವು ನೋಡಿದಾಗ ಎಲ್ಲ ವರ್ಷಗಳಿಗಿಂತ ರೆಕಾರ್ಡ್ ಪ್ರೊಡಕ್ಷನ್ ಆಗಿದೆ. ಫುಡ್ ಗ್ರೇನ್ಸ್ ಅಲ್ಲಿ ಆಲ್ಮೋಸ್ಟ್ 308 ಮಿಲಿಯನ್ ಟನ್ಸು, ಫ್ರೂಟ್ಸ್ ಅಂಡ್ ವೆಜಿಟೇಬಲ್ ಅಲ್ಲಿ 330 ಮಿಲಿಯನ್ ಟನ್ಸು, ಈ ರೀತಿಯಾಗಿ ಒಂದು ಒಳ್ಳೆಯ ರೆಕಾರ್ಡ್ ಪ್ರೊಡಕ್ಷನ್ ಆಗಿದೆ. ಆದ್ರೆ ನಮ್ಮ ಒಂದು ಈ ಏನು ಘೋಷವಾಕ್ಯ ತಾವು ಹೇಳ್ತಾ ಇದ್ದೀರಿ, ಇದನ್ನ ಬಹಳ ನಾವು ಒಂದು ಪ್ರಾಮುಖ್ಯತೆಯನ್ನು ಕೊಡ್ಬೇಕಾಗಿದೆ. ಯಾಕಂತಂದ್ರೆ ಈಗ ನಾವು ಒಂದ್ ರೀತಿ ಒಂದ್ ಕಡೆ ನೋಡಿದ್ರೆ ಹೆಚ್ಚಿಗೆ ನಾವು ನಮಗೆ ಬೇಕಾಗಿರುವ ಆಹಾರವನ್ನು ಬೆಳಿಬೇಕಾಗಿದೆ, ಅದೇ ರೀತಿಯಲ್ಲಿ ನಾವು ಈ ಒಂದು ಹೆಚ್ಚು ಪ್ರಮಾಣದ ಅಥವಾ ಉತ್ಪನ್ನವನ್ನು ಪಡೆದುಕೊಳ್ಳಲು ಸಾಕಷ್ಟು ಇವೇನು ನಾವು ಫರ್ಟಿಲೈಸರ್ಸು ಕೆಮಿಕಲ್ಸ್ ಅವನ್ನ ಯೂಸ್ ಮಾಡ್ತಾ ಇದೀವಿ. ಅದರಿಂದ ಸಾಕಷ್ಟು ಒಂದು ನಮ್ಮ ಎಲ್ಲ ನಾಗರಿಕರ ಮೇಲೆ ಒಂದು ಅವರ ಆರೋಗ್ಯದ ಮೇಲೆ ಸ್ವಲ್ಪ ದುಷ್ಪರಿಣಾಮ ಬೀರ್ತಾ ಇದೆ. ಆದ್ದರಿಂದ ಸ್ವಲ್ಪ ಅದನ್ನ ಹಿಡಿತದಲ್ಲಿ ಇಟ್ಕೊಂಡು ಕಡಿಮೆ ಪ್ರಮಾಣದಲ್ಲಿ ನಾವು ಏನಾದ್ರೂ ಇವು ಕಳೆನಾಶಕ ಅಥವಾ ಏನ್ ಫರ್ಟಿಲೈಸರ್ಸ್ ಅದು ಇವ್ರನ್ನೆಲ್ಲ ನಾವು ಉಪಯೋಗಿಸಿ ಇನ್ನು ಒಂದು ಹೆಚ್ಚಿನ ಒಂದು ಉತ್ಪನ್ನಗಳನ್ನು ಬೆಳೆದ್ರೆ ನಮ್ಮೆಲ್ಲರ ಆರೋಗ್ಯವನ್ನು ಕಾಪಾಡಿಕೊಂಡು ನಾವು ಹೆಚ್ಚಿಗೆ ಬೆಳಿಬೇಕಾಗಿದೆ. ನಾವು ಒಂದು ಈ ಭಾರತವನ್ನು ಮುನ್ನಡೆಸಬೇಕಾಗಿದೆ. ಯಾವಾಗ ನಾವು ನಮ್ಮ ಭಾರತದ ಜನ ನಾಗರಿಕರು ಸ್ವಸ್ಥ ಇರ್ತಾರೆ, ಆರೋಗ್ಯದಿಂದ ಇರ್ತಾರೆ, ಹೆಲ್ದಿ ಆಗಿರ್ತಾರೆ, ಆವಾಗ ಮಾತ್ರ ನಾವು ಒಂದು ಸದೃಢ ಭಾರತವನ್ನು ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ. ಅದೇ ರೀತಿಯಾಗಿ ನಾವು ನೋಡಿದ್ರೆ ಈಗ ಇನ್ನೊಂದು ಕಡೆ ನಾವು ಸಾಕಷ್ಟು ಪ್ರಮಾಣದಲ್ಲಿ ನಾವು ಈ ತಾವು ಹೇಳಿದ ಹಾಗೆ ನಮ್ಮ ಒಂದು ಏನು ಕೊಯ್ಲೋತ್ತರ ನಷ್ಟ ಆಗ್ತಾ ಇದೆ. ಅದು ಬಹಳ ಒಂದು ಪ್ರಾಮುಖ್ಯತೆಯನ್ನು ಕೊಡಬೇಕಾಗಿದೆ. ಅದನ್ನ ಕಡಿಮೆ ಮಾಡುವ ನಿಟ್ಟಿನಲ್ಲಿ ನಾವು ಪ್ರಯತ್ನ ಪಡಬೇಕಾಗಿದೆ. ಯಾಕಂತಂದ್ರೆ ನಾವು ಒಂದು ಅಂಕಿ ಅಂಶಗಳ ಪ್ರಕಾರ ನೋಡಿದಾಗ ಆಲ್ಮೋಸ್ಟ್ 8-10% ನಾವು ನಮ್ಮಲ್ಲಿರುವಂತಹ ಏನ್ ಪ್ರೊಡಕ್ಷನ್ ಅದ ಅದರಲ್ಲಿ ಒಂದು ಈ ಕೊಯ್ಲೋತ್ತರ ನಷ್ಟ ಆಗ್ತಾ ಇದೆ. ಅದು ಎಷ್ಟು ಪ್ರಮಾಣದಲ್ಲಿ ಇರ್ತದಂದ್ರೆ ವಾರ್ಷಿಕವಾಗಿ ಏನು ಆಸ್ಟ್ರೇಲಿಯಾ ಬೆಳೀತದೆ ಬೆಳೆಯುವಂತದನ್ನ ನಾವು ಭಾರತದಲ್ಲಿ ಅದನ್ನ ನಾವು ವೇಸ್ಟ್ ಮಾಡ್ತಾ ಇದೀವಿ, ಲಾಸ್ ಮಾಡ್ಕೋತಾ ಇದೀವಿ. ಆದ್ರಿಂದ ನಾವು ಈ ಲಾಸ್ ಅನ್ನ ನಾವು ಹೆಚ್ಚಿಗೆ ಬೆಳೆಯುವಕ್ಕಿಂತ ಮುಂಚಿತವಾಗಿ ಈ ಏನ್ ನಾವು ಬೆಳೆ ನಷ್ಟ ಆಗ್ತಾ ಇದೆ, ಕೊಯ್ಲೋತ್ತರ ನಷ್ಟ ಆಗ್ತಾ ಇದ್ದೇವೆ, ಅಥವಾ ಏನು ನಾವು ಫುಡ್ ವೇಸ್ಟ್ ಅಂತೀವಿ. ಹೆಚ್ಚಾನ ಹೆಚ್ಚು ಜನ ನಮ್ಮಲ್ಲೆಲ್ಲ ಸಾಕಷ್ಟು ಏನು ಸಿರಿವಂತರದಾರ ಅಥವಾ ಸರಿಯಾಗಿ ನಾವು ಹೆಚ್ಚಿಗೆ ನಮಗೆ ಬೇಕಾಗಿರೋಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಏನು ಊಟವನ್ನು ಮಾಡ್ತಾ ಇದೀವಿ, ಊಟವನ್ನು ಮಾಡೋದಕ್ಕಿಂತ ಹೆಚ್ಚಾಗಿ ಅದನ್ನ ನಷ್ಟ ವೇಸ್ಟ್ ಅನ್ನು ಮಾಡ್ತಾ ಇದೀವಿ. ಅಂತ ಒಂದು ವೇಸ್ಟ್ ಅನ್ನು ಸಹ ನಾವು ಕಡಿಮೆ ಮಾಡಬೇಕಾಗಿದೆ. ಅಂತ ಒಂದು ನಿಟ್ಟಿನಲ್ಲಿ ನಾವು ಹೆಚ್ಚಾಗಿ ಈಗ ನಾವು ಒಂದು ಅಂಕಿಅಂಶಗಳ ಪ್ರಕಾರ ನಾನು ಹೇಳ್ತಾ ಇದ್ದೆ, ಆಲ್ಮೋಸ್ಟ್ 92,000 crore ಮೌಲ್ಯದ ಒಂದು ಬೆಳೆಯನ್ನ ನಾವು ವಾರ್ಷಿಕವಾಗಿ ನಷ್ಟವನ್ನ ಅನುಭವಿಸ್ತಾ ಇದ್ದೀವಿ. ಆದ್ರಿಂದ ಈ 92,000 crore ಸಾಮಾನ್ಯದ್ದಲ್ಲ. ಅಂತ ಒಂದು ಪ್ರಸಂಗದಲ್ಲಿ ಈಗ ನಾವೆಲ್ಲರೂ ಇದಕ್ಕೆ ಕಾರಣೀಭೂತರಾಗ್ತೀವಿ. ಆದ್ರಿಂದ ಎಲ್ಲರದ ಒಂದು ಇದು ರೆಸ್ಪಾನ್ಸಿಬಿಲಿಟಿ ಆಗ್ತದೆ. ಎಲ್ಲರೂ ಸೇರಿಕೊಂಡು ನಾವು ಈ ಒಂದು ಏನು ಬೆಳೀತಾ ಇದೀವಿ, ಆದ್ರೆ ಆ ಬೆಳೆದ ನಂತರ ಅದನ್ನ ಸರಿಯಾಗಿ ನಾವು ಹ್ಯಾಂಡ್ಲಿಂಗ್ ಮಾಡುವಂತ ಅಥವಾ ನಮ್ಮಲ್ಲಿ ಇರತಕ್ಕಂತ ಒಂದು ಏನು ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಆಗಿರ್ಬೋದು ಅಥವಾ ಅವುಗಳ ಉಗ್ರಾಣ ಆಗಿರ್ಬೋದು ಅಥವಾ ಅವುಗಳನ್ನ ಸರಿಯಾಗಿ ನಾವು ಶೇಖರಣೆ ಮಾಡಿ ಸಂಗ್ರಹಣೆ ಮಾಡುವಲ್ಲಿ ಸಹ ಸ್ವಲ್ಪ ವಿಫಲ ಆಗ್ತಾ ಇದ್ವಿ. ಆದ್ರಿಂದ ಅಂತ ಒಂದು ಏನು ಚೌಕಟ್ಟಿನಲ್ಲಿ ಸರಿಯಾಗಿ ನಾವು ಇವುಗಳನ್ನ ಹ್ಯಾಂಡ್ಲಿಂಗ್ ಮಾಡಿದ್ರೆ ಈ ಒಂದು 92,000 crore ಏನು ವಾರ್ಷಿಕವಾಗಿ ನಾವು ನಷ್ಟ ಅನುಭವಿಸ್ತಾ ಇದೀವಿ ಅದನ್ನ ನಾವು ಕಡಿಮೆ ಮಾಡಬಹುದಾಗಿದೆ. ಅದೇ ರೀತಿಯಾಗಿ ನಾನು ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟ ಏನ್ ಪಡ್ತಾ ಇದ್ದೀನಿ ಅಂತಂದ್ರೆ, ಒಂದು ನಾವು ಸರಿಯಾಗಿ ಕಡಿಮೆ ಕಳೆನಾಶಕ ಕಡಿಮೆ ಫರ್ಟಿಲೈಸರ್ಸ್ ಅನ್ನ ಅಂದ್ರೆ ನಮ್ಮಲ್ಲಿ ಒಂದು ಏನು ಆಹಾರದಲ್ಲಿರುವ ಏನು ಕೆಮಿಕಲ್ಸ್ ಪ್ರಮಾಣವನ್ನು ನಾವು ಕಡಿಮೆ ಮಾಡಿದಾಗ ನಮ್ಮ ಆರೋಗ್ಯವನ್ನ ನಾವು ಸರಿಯಾಗಿ ಇಟ್ಕೋಬಹುದಾಗಿದೆ. ಅದೇ ರೀತಿಯಾಗಿ ನಾವು ಈ ನಷ್ಟದ ಪ್ರಮಾಣವನ್ನ ನಾವು ಹೇಗೆ ಕಡಿಮೆ ಮಾಡಬಹುದು ಅಂತಂದ್ರೆ, ಯಾವುದೇ ಒಂದು ನಾವು ದವಸ ಧಾನ್ಯಗಳಾಗಿರ್ಬೋದು ಆಹಾರ ಧಾನ್ಯಗಳಾಗಿರ್ಬೋದು ಅವುಗಳನ್ನು ಏನು ಕೊಯ್ಲು ನಂತರ ಅದನ್ನ ಸರಿಯಾಗಿ ಏನು ಒಂದು ಬಿಸಿಲಿನಲ್ಲಿ ಏನು ಸೂರ್ಯನ ಬಿಸಿಲಿದೆ, ನಮ್ಮ ಭಾರತ ದೇಶದಲ್ಲಿ ಸಾಕಷ್ಟು ಈ ಸೂರ್ಯನ ಬಿಸಿಲು ಸಿಗ್ತಾ ಇದೆ, ಅಂತ ಒಂದು ಸಂದರ್ಭದಲ್ಲಿ ಸರಿಯಾಗಿ ಅವುಗಳನ್ನ ಒಣಗಿಸ್ಬೇಕು, ಡ್ರೈಯಿಂಗ್ ಮಾಡಬೇಕು. ಸರಿಯಾಗಿ ಅವತರನ್ನ 8-12% ಏನು ನೀರಿನ ಅಂಶ ಹೇಳ್ತೀವಿ ಅಷ್ಟಕ್ಕೆ ಅವತರನ್ನ ಒಣಗಿಸಿ ಸರಿಯಾಗಿ ಅವತರನ್ನ ಗ್ರೇಡಿಂಗ್ ಮಾಡಿ ಯಾವುದೇ ರೀತಿಯಾದ ಒಂದು ಹುಳ ಅಥವಾ ಯಾವುದೇ ಒಂದು ಕೀಟ ಅದಕ್ಕೆ ಬಾಧೆ ಆಗಲಾರದೆ ಸರಿಯಾಗಿ ಅದನ್ನು ನಾವು ಪ್ಯಾಕಿಂಗ್ ಮಾಡಿ ಒಂದು ಒಳ್ಳೆಯ ಒಂದು ಒಣಗಿರೋ ಪ್ರದೇಶದಲ್ಲಿ ಅಥವಾ ನಮ್ಮ ಒಂದು ಏನು ಉಗ್ರಾಣ ಆಗಿರ್ಬೋದು ಅಥವಾ ಮನೆಗಳಲ್ಲಿ ಆಗಿರ್ಬೋದು ಸರಿಯಾಗಿ ಅದನ್ನ ನಾವು ಶೇಖರಣೆ ಮಾಡಿದ್ದೇ ಆದ್ರೆ ಸಾಕಷ್ಟು ಪ್ರಮಾಣದಲ್ಲಿ ಈ ಒಂದು ನಾವು ನಷ್ಟವನ್ನ ಕಡಿಮೆ ಮಾಡಬಹುದು. ಅದೇ ರೀತಿಯಾಗಿ ನಾವು ಏನೇ ಹಣ್ಣು ಹಂಪಲುಗಳಿದ್ದೀವಿ ಇವಕ್ಕೆಲ್ಲ ನಾವು ಬಹಳ ಒಂದು ಪೆರಿಷಬಲ್ ಪ್ರೊಡಕ್ಟ್ಸ್ ಅಂತೀವಿ. ಯಾಕಂತಂದ್ರೆ ಅವುಗಳಲ್ಲಿ ತೇವಾಂಶ ಹೆಚ್ಚಿಗೆ ಇರ್ತದೆ, ನೀರಿನ ಅಂಶ ಹೆಚ್ಚಿಗೆ ಇರೋದ್ರಿಂದ ಅವು ನಷ್ಟ ಆಗುವ ಪ್ರಮಾಣನೂ ಹೆಚ್ಚಿಗೆ ಆಗಿದೆ. ಆದ್ದರಿಂದ ಅವುಗಳನ್ನ ಏನು ಹಣ್ಣು ಹಂಪಲುಗಳಿದಾವೆ ಅವುಗಳನ್ನ ಸರಿಯಾಗಿ ನಾವು ಶೇಖರಣೆ ಮಾಡ್ಕೋಬೇಕು, ಸರಿಯಾದ ಒಂದು ಕೋಲ್ಡ್ ಚೈನ್ ನಲ್ಲಿ ಅವುಗಳನ್ನ ನಾವು ಹ್ಯಾಂಡಲ್ ಮಾಡಬೇಕು, ಸರಿಯಾದ ಒಂದು ಕೋಲ್ಡ್ ಸ್ಟೋರೇಜ್ಗಳನ್ನ ನಾವು ಕಟ್ಟಿ ಅಥವಾ ಸರ್ಕಾರ ಮುಂದೆ ಬಂದು ಅಥವಾ ನಮ್ಮಲ್ಲಿ ಇರುವ ಏನು ಸೌಲಭ್ಯಗಳನ್ನ ಅವುಗಳನ್ನೆಲ್ಲ ಉಪಯೋಗಿಸ್ಕೊಂಡು ಅವುಗಳನ್ನ ಕೆಡದಂತೆ ನಾವು ಇಟ್ಕೋಬೇಕಾಗಿದೆ. ಅದಕ್ಕೆ ಅದಕ್ಕಿಂತ ಸ್ವಲ್ಪ ಮುಂದುವರೆದು ಅವುಗಳನ್ನ ಏನಾದರೂ ನಾವು ಸರಿಯಾಗಿ ಸಂಸ್ಕರಣೆ ಮಾಡಿ ಸರಿಯಾಗಿ ಅವುಗಳನ್ನ ಮೌಲ್ಯವರ್ಧಿತ ಆಹಾರ ಉತ್ಪನ್ನಗಳನ್ನಾಗಿ ಮಾರ್ಪಡಿಸಿ ಅವುಗಳನ್ನ ನಾವು ಸರಿಯಾಗಿ ಪ್ಯಾಕ್ ಮಾಡಿ ಸ್ಟೋರ್ ಮಾಡಿದ್ರೆ ಇನ್ನೂ ಹೆಚ್ಚಿನ ಒಂದು ದಿನಗಳ ವರೆಗೆ ನಾವು ಅವುಗಳನ್ನು ಕೆಡದಂತೆ ಇಡಬಹುದು. ಇದರಿಂದ ನಾವು ಏನು ಈಗ ನಾನು ಹೇಳಿದೆ ಆ ಒಂದು ನಷ್ಟದ ಪ್ರಮಾಣವನ್ನ ಅತಿಯಾಗಿ ಅಥವಾ ಒಂದು ಹೆಚ್ಚಿನ ರೀತಿಯಲ್ಲಿ ಕಡಿಮೆ ಮಾಡಬಹುದು ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ನಾವು ಈಗಿನ ಒಂದು ಏನು ಸರ್ಕಾರ ಮುಂದೆ ಬಂದು ಪ್ರೈಮ್ ಮಿನಿಸ್ಟರ್ ಫಾರ್ಮಲೈಸೇಷನ್ ಆಫ್ ಮೈಕ್ರೋ ಎಂಟರ್ಪ್ರಿನರ್ಸ್ ಮೈಕ್ರೋ ಎಂಟರ್ಪ್ರೈಸಸ್ ಒಂದು ಸ್ಕೀಮ್ ನಲ್ಲಿ ಸಾಕಷ್ಟು ಈ ಒಂದು ನವ ಯುವಕರಿಗೆ ಆಗ್ಲಿ ಅಥವಾ ಏನು ಮಹತ್ವಾಕಾಂಕ್ಷಿ ಉದ್ಯಮಿಗಳು ಏನ್ ಹೊರಬರ್ತಾ ಇದ್ದಾರೆ, ಅನ್ಎಂಪ್ಲಾಯ್ಡ್ ಯೂತ್ ಆಗಿರ್ಬೋದು ಅಥವಾ ಫಾರ್ಮರ್ಸ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಆಗಿರ್ಬೋದು ಅಥವಾ SHGಗಳಾಗಿರ್ಬೋದು, ಇವರೆಲ್ಲರೂ ಸೇರಿ ಅಲ್ಲಲ್ಲೇ ಪ್ರೊಡಕ್ಷನ್ ಕ್ಯಾಚ್ಮೆಂಟ್ ನಲ್ಲಿಯೇ ನಾವು ಒಂದು ಏನು ಪ್ರೈಮರಿ ಪ್ರೊಸೆಸಿಂಗ್ ಸೆಂಟರ್ಗಳನ್ನ ಪ್ರೊಸೆಸಿಂಗ್ ಯೂನಿಟ್ಗಳನ್ನ ಸಂಸ್ಕರಣಾ ಘಟಕಗಳನ್ನ ಎಲ್ಲಿ ನಾವು ಉತ್ಪಾದಿಸ್ತೀವಿ ಅಲ್ಲೇನೆ ನಾವು ಅದನ್ನ ಸರಿಯಾಗಿ ಸಂಸ್ಕರಣೆ ಮಾಡಿ ಪ್ಯಾಕಿಂಗ್ ಮಾಡಿ ಸರಿಯಾಗಿ ಶೇಖರಣೆ ಮಾಡಿಟ್ರೆ ಈ ಒಂದು ನಷ್ಟದ ಪ್ರಮಾಣವನ್ನು ನಾವು ಬಹಳ ಕಡಿಮೆ ಮಾಡಬಹುದು ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಬಯಸ್ತಾ ಇದ್ದೇನೆ. ಒಳ್ಳೆ ಸರ್, ಮಾಹಿತಿ ಹಂಚಿಕೊಂಡದಕ್ಕೆ ತಮಗೆ ಧನ್ಯವಾದ. ಬಹಳಷ್ಟು ಬೆಳಕು ಚೆಲ್ಲಿದಿರ್ತಾವೆ. 92,000 ಕೋಟಿ ರೂಪಾಯಿ ಲಾಸ್ ಆಗ್ತಾ ಇದೆ ಈ ಒಂದು ಪೋಸ್ಟ್ ಹಾರ್ವೆಸ್ಟ್ ಲಾಸ್ ಅಂತಕ್ಕಂಥ ವಿಚಾರ. ಇದಕ್ಕೆ ಜೊತೆಯಾಗಿನೇ ಸಲಹೆಗಳನ್ನು ಕೊಡ್ತಾ ಇದ್ದಿರ್ತಾವು, ಯಾವ ರೀತಿ ಇದನ್ನು ಉಳಿಸಬಹುದು ಅಂತಕ್ಕಂಥ ವಿಚಾರ. ಕೊನೆಯದಾಗಿ ಹೇಳಿ, ನಮ್ಮ ರೈತರು ಏನು ಕಿವಿಮಾತನ್ನು ಕೊಡ್ತಿರ್ತಾವು? ಅದೇ ಈಗ ನಾನು ಹೇಳಿದ ಹಾಗೆ ಸರಿಯಾಗಿ ಯಾವುದೇ ಒಂದು ನಾವು ಬೆಳೆದಂತ ಉತ್ಪನ್ನಗಳನ್ನ ಸರಿಯಾಗಿ ಒಣಗಿಸಿ ಸರಿಯಾಗಿ ಪ್ಯಾಕಿಂಗ್ ಮಾಡಿ ಸರಿಯಾಗಿ ಅವುಗಳನ್ನ ಯಾವುದೇ ಇವೇನು ಇಲಿ ಅಥವಾ ಹೆಗ್ಗಣ ಅಥವಾ ಪ್ರಾಣಿ ಪಕ್ಷಿಗಳಿಗೆ ಬರಲಾರ್ದಂಗೆ ನೋಡ್ಕೊಂಡು ಸರಿಯಾಗಿ ಶೇಖರಣೆ ಮಾಡ್ಕೋಬೇಕು, ಹಾಗೂ ಅವುಗಳನ್ನ ಸರಿಯಾದ ರೀತಿಯಲ್ಲಿ ನಾವು ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಮಾಡಿ ಸರಿಯಾಗಿ ಬಹಳ ದಿನಗಳ ವರೆಗೆ ನಾವು ಕೆಡದಂತೆ ಇಡಬಹುದು. ಅದನ್ನು ಸಹ ನಾವು ಸಂಸ್ಕರಣಾ ಘಟಕಗಳನ್ನ ಅಲ್ಲಲ್ಲೇನೆ ನಾವು ಪ್ರಾರಂಭಿಸಿ ಈ ಒಂದು ನಷ್ಟವನ್ನ ಕಡಿಮೆ ಮಾಡಲಿಕ್ಕೆ ಎಲ್ಲರೂ ಸಹಕಾರ ಕೊಡಬೇಕು ಅಂತ ಈ ಒಂದು ಸಂದರ್ಭದಲ್ಲಿ. ಒಳ್ಳೆಯದು, ಮಾಹಿತಿ ಹಂಚಿಕೊಂಡಿದ್ದಕ್ಕೆ ಧನ್ಯವಾದ ಡಾಕ್ಟರ್ ನಿಡುವಣಿ ಅವರೇ. ತಮಗೆ ರೈತರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು. ಈಗ ಡಾಕ್ಟರ್ ನಿಡೋನಿ ಅವರು ಹೇಳಿದಾಗೆ ಪ್ರತಿ ವರ್ಷವೂ 92,000 ಕೋಟಿಯಷ್ಟು ನಮ್ಮ ಒಂದು ಆಹಾರ ಧಾನ್ಯಗಳು ಹಾಳಾಗಿ ಹೋಗ್ತಾ ಇದ್ದಾವೆ. ಅಂದರೆ ಪೋಸ್ಟ್ ಹಾರ್ವೆಸ್ಟ್ ಲಾಸ್, ಕೊಯ್ಲೋತ್ತರ ಒಂದು ಅಂದರೆ ಇಲ್ಲಿ ಆಹಾರ ಧಾನ್ಯಗಳು ಪೋಸ್ಟ್ ಹಾರ್ವೆಸ್ಟ್ ಲಾಸ್ ಆಗಿ ಹೋಗೋದನ್ನು ನಾವೆಲ್ಲ ನೋಡ್ತಾ ಇದ್ದೇವೆ. ಜೊತೆಗೆ ಉತ್ಪಾದನೆ ಮಾಡಿದಂಥ ಆಹಾರ ಧಾನ್ಯಗಳಲ್ಲಿ ವಿಶೇಷವಾಗಿ ಪೋಷಕಾಂಶ ಬಗ್ಗೆ ವಿಚಾರವನ್ನು ಮಾಡಿದಾಗ, ಅಂದರೆ ನಾವು ನಿಜವಾಗಲೂ ಪೋಷಕಾಂಶಯುಕ್ತ ಆಹಾರವನ್ನು ತಿಂತಾ ಇದ್ದೀವ ಹೇಗೆ, ಯಾಕೆ ಇದು ಸರಿಯಾದ ಪೋಷಕಾಂಶಗಳು ಎಲ್ಲರಿಗೆ ಸಿಗ್ತಾ ಇಲ್ಲ, ಯಾಕೆ ನಮ್ಮಲ್ಲಿ ಮಾಲ್ ನ್ಯೂಟ್ರಿಷನ್ ಆಗ್ತಾ ಇದೆ ಅಂತಕ್ಕಂಥ ವಿಚಾರವನ್ನು ನಾವು ಮಾಡಿದಾಗ, ಅನೇಕ ತಜ್ಞರು ಹೇಳ್ತಾ ಇದ್ದಾರೆ ಸರಿಯಾದ ಒಂದು ನಾವು ತಿಂತಕ್ಕಂಥ ಆಹಾರ ಧಾನ್ಯಗಳು ಸರಿಯಾದ ಪ್ರಮಾಣದಲ್ಲಿ ಆಗ್ತಾ ಇಲ್ಲ ಅಂತಕ್ಕಂಥ ವಿಚಾರ ಅಲ್ಲಿ ವ್ಯಕ್ತವಾಗ್ತಾ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ನಾವು ಇನ್ನೊಬ್ಬರು ತಜ್ಞರು ನಮ್ಮ ಸಂಪರ್ಕದಲ್ಲಿದ್ದಾರೆ. ಬನ್ನಿ ಅವರು, ನಮಸ್ಕಾರ ಸರ್ ಕಾರ್ಯಕ್ರಮಕ್ಕೆ ತಮಗೆ. ಹಲೋ, ನಮಸ್ಕಾರ. ಡಾಕ್ಟರ್ ವಾಣಿಶ್ರೀ ಅವರು, ಇವರು ಆಹಾರ ತಜ್ಞರು ಜೊತೆಗೆ ಗೃಹ ವಿಜ್ಞಾನಿಗಳು. ಏನು ಹೇಳ್ತಾರೆ ಕೇಳೋಣಂತ, ವಿಶೇಷವಾಗಿ ನಾವು ಏನು ತಿನ್ನಬೇಕು, ಏನು ತಿನ್ನಬಾರ್ದು ಮತ್ತು ಎಷ್ಟು ತಿನ್ನಬೇಕು ಅಂತಕ್ಕಂಥದ್ದು ಭಾಳ ಮುಖ್ಯ. ಭಾಳಷ್ಟು ಪೋಷಕಾಂಶ ನಮ್ಮಲ್ಲಿ ಸಿಗ್ತಾ ಇಲ್ಲ, ಮಾಲ್ ನ್ಯೂಟ್ರಿಷನ್ ಆಗ್ತಾ ಇದೆ ಅಂತಕ್ಕಂಥ ವಿಚಾರ. ಮೇಡಮ್ ಹೇಳಿ, ವಿಶ್ವ ಆಹಾರ ದಿನಾಚರಣೆ ಸಂದರ್ಭದಲ್ಲಿ ತಮ್ಮ ಅಭಿಪ್ರಾಯ ಹಂಚಿಕೊಳ್ಳಿ ನಮ್ಮ ರೈತರೊಂದಿಗೆ, ಕೇಳುಗರೊಂದಿಗೆ. ಆಯ್ತು ಸರ್, ಎಲ್ಲರಿಗೂ ನಮಸ್ಕಾರ. ಇವತ್ತು ವಿಶ್ವ ಆಹಾರ ದಿನಾಚರಣೆ ಒಂದು ಘೋಷವಾಕ್ಯದೊಂದಿಗೆ ಈ ವರ್ಷದ 2021ನೇ ಇಸವಿಯ ಒಂದು ಘೋಷವಾಕ್ಯ ಏನು ಅಂತ ಹೇಳಿದ್ರೆ, ನಾಳೆಯ ಆರೋಗ್ಯಕ್ಕಾಗಿ ಇಂದಿನ ಸುರಕ್ಷಿತ ಆಹಾರ. ಅಂದ್ರೆ ನಾಳೆ ದಿನ ನಾವು ಆರೋಗ್ಯವಾಗಿ ಇರ್ಬೇಕಂತ ಹೇಳಿದ್ರೆ ಇವತ್ತು ನಾವು ಸುರಕ್ಷಿತವಾದ ಆಹಾರವನ್ನ ಸೇವಿಸಬೇಕಾಗಿದೆ. ನಾವೆಲ್ಲರೂ ನೋಡ್ತಾ ಇದೀವಿ, ಸುರಕ್ಷಿತವಾದ ಆಹಾರ ಸಿಗೋದು ತುಂಬಾ ಕಷ್ಟ ಆಗ್ತಿದೆ. ಅಂದ್ರೆ ನಮ್ಮ ಕೃಷಿಯಲ್ಲಿ ಸಾಕಷ್ಟು ರಾಸಾಯನಿಕಗಳ ಬಳಕೆಯಿಂದ ಇರ್ಬೋದು, ಅಥವಾ ನಾವು ಆಹಾರವನ್ನ ಬೇರೊಬ್ಬರಿಗೆ ಸಿಗದೇ ಇರೋ ರೀತಿಯಲ್ಲಿ ಸಾಕಷ್ಟು ಆಹಾರವನ್ನ ಪೋಲ್ ಮಾಡ್ತಾ ಇದ್ದೇವೆ. ಈ ರೀತಿ ಅಸಮತೋಲನತೆ ಆಗ್ತಾ ಇರೋದ್ರಿಂದ ಅಪೌಷ್ಟಿಕತೆನು ಆಗ್ತಾ ಇದೆ, ಆಹಾರ ಸಿಗದೆ ಹಸಿವಿನಿಂದ ಕೂಡ ಸಾಕಷ್ಟು ಮಿಲಿಯನ್ ಗಟ್ಟಲೆ ಜನ ನಮ್ಮ ಭಾರತದಲ್ಲಿ ಇವತ್ತು ಸಾವನ್ನು ಕೂಡ ಅಪ್ತಾ ಇದ್ದಾರೆ. ಈ ಒಂದು ನಿಟ್ಟಿನಲ್ಲಿ ವಿಶ್ವ ಆಹಾರದ ದಿನಾಚರಣೆಯನ್ನ ಮೊದಲು ಸ್ಟಾರ್ಟ್ ಮಾಡಿದ್ದು ನಾವು ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಯುನೈಟೆಡ್ ನೇಷನ್ ಒಂದು ಸಂಸ್ಥಾಪನಾ ದಿನ. ಈ ದಿನ ಅವರು ಇದನ್ನ ಈ ದಿನ ಈ ತರ ಒಂದು ವಿಶ್ವ ಆಹಾರ ದಿನವಾಗಿ ಆಚರಣೆ ಮಾಡಬೇಕು ಅಂತ ಹೇಳಿ ಹಂಗೇರಿಯನ್ ಮಿನಿಸ್ಟರ್ ಒಂದು ಕೃಷಿ ಮಂತ್ರಿ ಆಗಿರ್ತಕ್ಕಂಥ ಹಂಗೇರಿಯನ್ ಮಿನಿಸ್ಟರ್ ಡಾಕ್ಟರ್ ಪಾಲ್ ಅನ್ನವರು ಇದನ್ನ ಆಚರಣೆ ಮಾಡಬೇಕು ಅಂತೇಳಿ ನಮಗೆ ರೆಕಮೆಂಡ್ ಮಾಡಿದ್ರು. ಆ ನಿಟ್ಟಿನಲ್ಲಿ ಇದು ಎಲ್ಲಾ ದೇಶಗಳಲ್ಲೂ ಕೂಡ ಪ್ರಸರಣೆ ಆಯಿತು. ಅದನ್ನ ಫಾಲೋ ಮಾಡಿಕೊಂಡು ಈಗ ನಾವು ಕೂಡ ಇದನ್ನ ಅಕ್ಟೋಬರ್ 16ರಂದು ವಿಶ್ವ ಆಹಾರ ದಿನಾಚರಣೆ ಅಂತೇಳಿ ಮಾಡ್ತಾ ಇದೀವಿ. ಇದ್ರ ಮುಖ್ಯ ಉದ್ದೇಶ ಏನು, ನಾವು ಯಾಕೆ ಈ ವಿಶ್ವ ಆಹಾರ ದಿನಾಚರಣೆನ ಆಚರಣೆ ಮಾಡಬೇಕು, ಅದರಿಂದ ಜನರಿಗೆ ನಾವು ಯಾವ ಮೆಸೇಜ್ ಅನ್ನ ಕೊಡಬೇಕು ಅಂತ ನೋಡೋದಾದ್ರೆ ಅವರ ಉದ್ದೇಶ ಹಸಿವು ಮುಕ್ತ ಮತ್ತು ಆರೋಗ್ಯಕರ ಆಹಾರ ಪದ್ಧತಿಯ ಬಗ್ಗೆ ಸಾಕಷ್ಟು ಜನರಿಗೆ ಅರಿವು ಮೂಡಿಸ್ಬೇಕಾಗತ್ತೆ. ಹಸಿವು ಮುಕ್ತ ಭಾರತದ ನಿರ್ಮಾಣ ಮತ್ತು ಅಪೌಷ್ಟಿಕತೆ ತುಂಬಾ ಇದೆ ಎಲ್ಲಾ ಕಡೆ. ತಾವು ಹೇಳಿದ್ರೆ ಇವಾಗ ಏನನ್ನ ತಿನ್ಬೇಕು ಏನನ್ನ ತಿನ್ನಬಾರ್ದು ಇದು ಜನಗಳಿಗೆ ಸಾಕಷ್ಟು ಸಮಯದಲ್ಲಿ ಗೊತ್ತಿರೋದಿಲ್ಲ. ಗೊತ್ತಿದ್ರು ಕೂಡ ನಾವು ಒಂದು ಸಮಯ ಇಲ್ಲ ಅಂತ ಹೇಳಿ ಇರ್ಬೋದು, ಅಥವಾ ತಿಳಿದು ಮಾಡೋ ತಪ್ಪು ಅಂತ ಹೇಳ್ತೀವಲ್ಲ ಅದನ್ನ ನಾವು ಮಾಡ್ತಾ ಪಡ್ತಾ ಇದ್ದೇವೆ. ಹಾಗಾಗಿ ಅಪೌಷ್ಟಿಕತೆ ಅನೇಕ ಕಡೆಗಳಲ್ಲಿ ನಮಗೆ ಕಾಡ್ತಾ ಇದೆ, ಎಸ್ಪೆಷಲಿ ಮಕ್ಕಳಲ್ಲಿ ಮತ್ತು ಗರ್ಭಿಣಿ ಮತ್ತು ಬಾಣಂತಿಯರಲ್ಲಿ. ಈ ನಿಟ್ಟಿನಲ್ಲಿ ನಾವು ಅಪೌಷ್ಟಿಕತೆ ಮತ್ತು ಹಸುವಿನ ಮುಕ್ತವಾದ ಭಾರತದ ನಿರ್ಮಾಣ ಯಾವ ರೀತಿ ಮಾಡಬೇಕು, ನಮ್ಮ ಪಾತ್ರ ಏನು ಇದರಲ್ಲಿ ಅಂತ ಹೇಳಿದ್ರೆ, ನಮಗೆ ಆಹಾರ ಅಂತ ನೋಡಿದಾಗ ಇದು ಕೇವಲ ಒಂದು ಪೋಷಕಾಂಶಗಳ ಒಂದು ಇದು ನಮಗೆ ಬದುಕೋದಕ್ಕೆ ಬೇಕಾಗಿರ್ತಕ್ಕಂತ ಒಂದು ಸಾಧನ ಅಂತ ಅಲ್ಲ. ಈ ಆಹಾರ ನೋಡಿರ್ಬೋದು ನಾವು ಯಾವುದೇ ಒಂದು ಸಾಮಾಜಿಕ ಕಾರ್ಯಕ್ರಮ ಇರಲಿ, ಒಂದು ಧಾರ್ಮಿಕ ಕಾರ್ಯಕ್ರಮಗಳಿರ್ಲಿ, ಅಲ್ಲಿ ಆಹಾರಕ್ಕೆ ಬಹಳ ಪ್ರಾಮುಖ್ಯತೆ. ಒಂದು ಉದಾಹರಣೆಗೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಯಾರಾದ್ರೂ ಮನೆಗೆ ಬಂದ್ರೆ ಬಂದಿದ ತಕ್ಷಣ ಫಸ್ಟ್ ನಾವೊಂದು ಜ್ಯೂಸ್ ಕೊಡ್ತೀವಿ, ಅಥವಾ ಒಂದು ಏನಾದ್ರೂ ಸಣ್ಣದಾಗಿರ್ತಕ್ಕಂಥ ಟಿಫಿನ್ ಕೊಡ್ತೀವಿ. ಈ ರೀತಿ ಮಾಡೋದು ಅಂದ್ರೆ ನಮ್ಗೆ ಇದು ನಮ್ಮ ಗುಣಗಳನ್ನ, ನಮ್ಮ ಸೃಜನಶೀಲತೆಯನ್ನ, ನಮ್ಮ ವ್ಯಕ್ತಿತ್ವವನ್ನ ಬಿಂಬಿಸ್ತಕ್ಕಂಥ ಒಂದು ಸಾಧನ ಆಗಿದೆ. ನಮ್ಮ ಭಾವನೆಗಳನ್ನು ಕೂಡ ಇದರಲ್ಲಿ ನಾವು ಅಭಿವ್ಯಕ್ತಪಡಿಸ್ತೇವೆ. ಅಂದ್ರೆ ಮದುವೆ ಮತ್ತು ಸಮಾರಂಭಗಳಲ್ಲಿ ನಮ್ಮ ಇಷ್ಟ ಬಂಧು ಮತ್ತು ಇಷ್ಟ ಪಟ್ಟಿರ್ತಕ್ಕಂಥ ನೆಂಟರು ಎಲ್ಲರೂ ಇದ್ದಾಗ ನಾವು ಯಾವ ರೀತಿ ಅಡುಗೆಯನ್ನು ಮಾಡಿ ಬಡಿಸ್ತಾ ಇರ್ತೀವಿ, ಇದು ಕೇವಲ ತೋರಿಕೆಗಾಗಿ ಮಾತ್ರ ಅಲ್ಲ, ಒಂದು ವ್ಯಕ್ತಿತ್ವಕ್ಕಾಗಿನೂ ಅಲ್ಲ, ಇದು ನಮಗೆ ಬೇಸಿಕ್ ಇನ್ಫಾರ್ಮೇಶನ್ ಅಂತ ಹೇಳಿದ್ರೆ ಬದುಕೋದಕ್ಕೆ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯದ ಜೊತೆಗೆ ಇಷ್ಟೆಲ್ಲಾ ಭಾವನೆಗಳು ಇದರ ಜೊತೆಗೆ ಅಡಗಿರ್ತವೆ. ನಮ್ಮ ಭಾರತೀಯ ಆಹಾರ ಪದ್ಧತಿಯಲ್ಲಿ ನಾವು ನೋಡಿದ ಹಾಗೆ ಸಾಕಷ್ಟು ಪ್ರಾಮುಖ್ಯತೆ ಇದೆ. ಈಗ ಗರ್ಭಿಣಿಯರು ಸಾಮಾನ್ಯವಾಗಿ ಒಂದು 6 ತಿಂಗಳು ನಾವೇನ್ ಕುಟುಂಬ ಅಂತ ಹೇಳಿ ಮಾಡ್ತಾ ಇರ್ತೀವಲ್ಲ, ಆ ಸಮಯದಲ್ಲಿ ಮನೆ ಮನೆಗೆ ಕರ್ಕೊಂಡು ಹೋಗಿ ಆ ಹೆಣ್ಮಗಳನ್ನ ಊಟ ಮಾಡಿಸೋ ಪದ್ಧತಿ ಇದೆ. ಅದನ್ನ ನೋಡಿದಾಗ ನಮಗ್ ಅಲ್ಲೇ ಗೊತ್ತಾಗುತ್ತೆ, ಅವಾಗ ಸಾಕಷ್ಟು ವೆರೈಟಿ ಫುಡ್ಸ್ ಅನ್ನ ಮಾಡಿರ್ತಾರೆ. ಅಂದ್ರೆ ವೈವಿಧ್ಯತೆ ಇರುತ್ತೆ ಆಹಾರದಲ್ಲಿ, ಒಂದು ಮೊಳಕೆ ಕಾಳಿರ್ಬೋದು, ಒಂದ್ ಸಿಹಿಯಾದ ತಿಂಡಿ ಇರ್ಬೋದು, ಅಥವಾ ಹಸಿರು ತಪ್ಪಲೆ ಪಲ್ಯಗಳಿಂದ ಮಾಡಿರ್ತಕ್ಕಂಥ ಒಂದು ಆಹಾರ ಇರ್ಬೋದು, ಅಪರೂಪಕ್ಕೆ ಮಾಡಂತ ತಿಂಡಿಗಳನ್ನು ಕೂಡ ಅಲ್ಲಿ ಮಾಡಿ ಆ ಹೆಣ್ಮಗಳಿಗೆ ಇಷ್ಟವಾದಂತ ಆಹಾರವನ್ನ ತಿನ್ಸಿ ಕಳಿಸೋದ್ರ ಹಿಂದೆ ಒಂದು ವೈಜ್ಞಾನಿಕ ಕಾರಣ ಏನು ಅಂತ ಹೇಳಿದ್ರೆ, ಅಲ್ಲಿ ಒಂದು ಸಮತೋಲನವಾದ ಆಹಾರ ದಿನಾಲೂ ಮನೆಯಲ್ಲಿ ಮಾಡ್ಕೊಂಡು ತಿನ್ನೋದಕ್ಕೆ ಆಗಲ್ಲ. ಅಕ್ಕಪಕ್ಕದವರು, ನೆಂಟರು, ಸ್ನೇಹಿತರು, ಈ ರೀತಿ ಒಂದು 6 ತಿಂಗಳಿಂದ 9 ತಿಂಗಳವರೆಗೂ ಮನೆ ಮನೆಗೆ ಹೋಗಿ ವಿವಿಧವಾದ ಆಹಾರವನ್ನ ವಾರಕ್ಕೊಂದ್ಸಲನಾದ್ರೂ ಅಚ್ಚುಕಟ್ಟಾಗಿ ತಿನ್ಕೊಂಡು ಬರ್ತಾ ಇದ್ರು. ಆದ್ರೆ ಈಗ ಏನಾಗ್ತಿದೆ ಅಂದ್ರೆ ಆ ಪದ್ಧತಿಗಳೆಲ್ಲ ಹೋಗ್ತಾ ಇದೆ. ನಾವು ಅಪೌಷ್ಟಿಕತೆಯನ್ನ ಕಾಣ್ತಾ ಇರ್ತೇವೆ ಸಾಕಷ್ಟು ಸಮಯ ಹಳ್ಳಿ ಹೆಣ್ಮಕ್ಳಲ್ಲಿ. ಇದನ್ನ ನಾವು ಹೆಚ್ಚು ಕಬ್ಬಿಣ ಮತ್ತು ಕ್ಯಾಲ್ಸಿಯಂನ ಕೊರತೆಯಿಂದ ಉಂಟಾಗ್ತಕ್ಕಂತ ರಕ್ತಹೀನತೆ, ಅಥವಾ ಒಂದು ಮಗುವಿನ ಸರಿಯಾದ ಒಂದು ಬೆಳವಣಿಗೆ ಆಗದೆ ಇರೋದನ್ನ ನಾವು ಕಾಣ್ತೇವೆ. ಈ ರೀತಿ ನಾವು ವಿಶ್ವ ಆಹಾರದ ದಿನಾಚರಣೆಯ ದಿನ ಈ ಒಂದು ಅಪೌಷ್ಟಿಕತೆಗೆ ಮುಕ್ತವಾಗೋದಕ್ಕೆ ಬೇಕಾಗಿರ್ತಕ್ಕಂಥ ಆಹಾರ ಪದ್ಧತಿ ಏನಿದೆ ಅದನ್ನ ನಾವು ಜನಗಳಿಗೆ ಅರಿವು ಮೂಡಿಸುವಂಥದ್ದು ಒಂದು ಮುಖ್ಯವಾದ ಉದ್ದೇಶ. ಅದರ ಜೊತೆಗೆ ನಾವು ನೋಡ್ತಾ ಇದೀವಿ ಸುರಕ್ಷಿತ ಆಹಾರ ಅಂದ್ರೆ ಇದ್ರ ಘೋಷವಾಕ್ಯದಲ್ಲೇ ಇದೆ, ನಾಳೆಯ ಆರೋಗ್ಯಕ್ಕಾಗಿ ಇಂದಿನ ಸುರಕ್ಷಿತ ಆಹಾರ. ಸುರಕ್ಷಿತ ಆಹಾರ ಅಂದ್ರೆ ಯಾವುದು? ಈಗ ನಾವು ತಿಂತಾ ಇರತಕ್ಕಂಥ ಆಹಾರ ಸುರಕ್ಷಿತವಾಗಿಲ್ವಾ ಹಾಗಾದ್ರೆ ಅನ್ನೋದಾದ್ರೆ, ನಾವು ತಿಂತಕ್ಕಂಥ ಆಹಾರ ಸುರಕ್ಷಿತವಾಗಿ ಇದೇನೋ ಇಲ್ಲೋ ನಾವೇ ಒಂದು ಸಲ ಪರಾಮರಿಸಿ ನೋಡ್ಬೇಕಾಗತ್ತೆ. ಯಾಕಂತ ಹೇಳಿದ್ರೆ ನಾವು ಮಾಡ್ತಾ ಇರತಕ್ಕಂಥ ಕೃಷಿ ಎಂತಹದು, ಕೇವಲ ಬೆರಳೆಣಿಕೆಯಷ್ಟು ಜನ ಮಾತ್ರ ಸಾವಯವ ಕೃಷಿಯನ್ನ ಮಾಡ್ತಾ ಇದ್ದಾರೆ. ಸಾವಯವ ಕೃಷಿ ಅಂತ ಹೇಳಿದ್ರೆ ನಾವು ಯಾವುದೇ ರಾಸಾಯನಿಕಗಳನ್ನ ಬಳಸಲಾರದಂತೆ ನಮ್ಮ ಗಿಡಗಳನ್ನ ಬೆಳೆಸಿ ಆಹಾರವನ್ನ ಬೆಳೆದ್ಕೊಳ್ತಕ್ಕಂಥದ್ದು. ಈ ರೀತಿ ಸಾವಯವ ಉತ್ಪನ್ನಗಳನ್ನ ತಿನ್ನೋದಕ್ಕೆ ಎಲ್ರಿಗೂ ಆಗುತ್ತಾ, ಅದುಗಳ ಅವುಗಳ ಬೆಲೆ ಗಗನಕ್ಕೇರಿರುತ್ತೆ. ಈ ನಿಟ್ಟಿನಲ್ಲಿ ನಾವು ಸಾವಯವ ಕೃಷಿಗೆ ಒತ್ತು ಕೊಟ್ಟು ಅದರಲ್ಲಿ ಬೆಳೆದಿರತಕ್ಕಂಥ ಆಹಾರವನ್ನ ನಾವು ಸೇವನೆ ಮಾಡಿದಾಗ ನಮ್ಮ ಆರೋಗ್ಯ ಸುರಕ್ಷಿತವಾಗಿರುತ್ತೆ ಅಂತ ಹೇಳ್ಬೋದು. ಅದ್ರ ಜೊತೆ ಕೇವಲ ಕೃಷಿ ಮಾತ್ರ ಸಾವಯವದಿಂದ ಬಂದಂತ ಪದಾರ್ಥ ಬಳಸ್ಬೇಕು ಅಂತ ಹೇಳಿದ್ರೆ ಅದ್ರ ಜೊತೆಗೆ ನಾವು ಮಾಡ್ತಕ್ಕಂತ ಅಡುಗೆ ವಿಧಾನಗಳು ಕೂಡ ಸುರಕ್ಷಿತವಾಗಿರ್ಬೇಕು. ಯಾವ ರೀತಿ ಅಂತ ಹೇಳಿದ್ರೆ ನಾವು ನೋಡ್ರಿ, ಕೆಲವೊಂದ್ ಸಮಯ ಕಾಳುಗಳ ಪಲ್ಯ ಮಾಡ್ಬೇಕಂತ ಹೇಳಿದ್ರೆ ಇಡೀ 1 hour ಆದ್ರೂ ಕುದಿಸ್ತೀವಿ ಕಾಳುಗಳನ್ನ. ಆ ರೀತಿ ಮಾಡ್ದಿರಾ ನಾವು ಮೊಳಕೆ ಕಟ್ಬೋದು, ಅಥವಾ ಕೇವಲ ನೀರಿನಲ್ಲಿ ನೆನೆಸ್ಬಿಟ್ಟು ಮಾಡಿದಾಗ ನಮಗೆ ಇಂಧನ ಉಳಿತಾಯ ಆಗತ್ತೆ, ಸಮಯ ಉಳಿತಾಯ ಆಗತ್ತೆ, ಮತ್ತು ಮೊಳಕೆ ಬರ್ಸೋದ್ರಿಂದ ಅದರಲ್ಲಿರ್ತಕ್ಕಂಥ ಪೋಷಕಾಂಶಗಳು ಕೂಡ 3-4 times ಹೆಚ್ಚಾಗತ್ತೆ. ನಂತರ ಹಬೆಯಲ್ಲಿ ಬೇಯಿಸ್ತಕ್ಕಂಥದ್ದು ನಾವೇನ್ ಮಾಡ್ತೀವಿ, ಒಂದು ಚಪಾತಿಯನ್ನ ಮಾಡೋ ಬದಲಾಗಿ ಪೂರಿನ ಮಾಡ್ಕೊಂಡಾಗ ಎಣ್ಣೆಯಲ್ಲಿ ಕರಿದು ಮಾಡಿರ್ತೀವಿ, ಅದರಲ್ಲಿ ಸಾಕಷ್ಟು ಪೋಷಕಾಂಶಗಳು ನಷ್ಟ ಆಗ. ಅದ್ರ ಬದಲಾಗಿ ಅದನ್ನ ಹಬೆಯಲ್ಲಿ ಬೇಯಿಸ್ತಕ್ಕಂತ ಕಡುಬು ಮಾಡಿದಾಗ ಅಥವಾ ಇಡ್ಲಿಯನ್ನು ತಯಾರು ಮಾಡಿದಾಗ ಹಬೆಯಲ್ಲಿ ಬೇಯಿಸೋದ್ರಿಂದ ಯಾವುದೇ ಪೋಷಕಾಂಶಗಳು ನಷ್ಟ ಆಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಅದು ಡೈರೆಕ್ಟ್ ಬಿಸಿಗೆ ಆಹಾರ ಬೀಳೋದಿಲ್ಲ. ಇದು ಒಂದು ಹಬೆಯಲ್ಲಿ ಅಂದ್ರೆ ಅದು ಒಂದು ಬಿಸಿಯಾದ ಹಬೆಯಲ್ಲಿ ಅದು ಬೇಯೋದ್ರಿಂದ ಆರೋಗ್ಯಕರವಾಗಿರ್ತಕ್ಕಂತ ಒಂದು ವಿಧಾನ ಅಡುಗೆ ಮಾಡೋದ್ರಲ್ಲಿ. ನೆಕ್ಸ್ಟ್ ಪಾಪಿಂಗ್ ಅಂತ ಹೇಳ್ತೀವಿ ಅಂದ್ರೆ ಈಗ ಕಾರ್ನ್ ಪಾಪಿಂಗ್ ಮಾಡ್ಕೊಂಡು ತಿನ್ನೋದು ಎಲ್ಲರಿಗೂ ಗೊತ್ತು, ಪಾಪ್ಕಾರ್ನ್ ಎಲ್ಲರೂ ತಿಂತಾ ಇರ್ತೀವಿ. ಅದನ್ನು ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಮಾಡಿರ್ತಕ್ಕಂತ ಪಾಪಿಂಗ್ ಮಾಡೋದು ಅಂದ್ರೆ ನಾವು ಹಿಂದಿನ ಕಾಲದಲ್ಲಿ ನಾವು ಮಾಡ್ತಾ ಇದ್ವಿ ಅರಳಿಟ್ಟಿನ ಉಂಡೆ ಅಂತ, ತಮಗೆಲ್ಲರಿಗೂ ಗೊತ್ತು. ಜೋಳವನ್ನ ಈಗ ಸಿಕ್ತಕ್ಕಂತ ಪಾಪ್ಕಾರ್ನ್ ಅಲ್ಲಿ ಎಣ್ಣೆ ಅಂಶ ಸಾಕಷ್ಟು ಇರುತ್ತೆ. ಆದ್ರೆ ನಾವು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಮಾಡ್ತಕ್ಕಂತ ಅರಳು ಜೋಳ ಅದಕ್ಕಂತಾನೆ ಕೆಲವೊಂದು ವೆರೈಟಿಗಳಿದೆ, ಅದರಿಂದ ತಯಾರಿಸಿದಂತ ಹಿಟ್ಟಿನಲ್ಲಿ ಒಂದು ಒಳ್ಳೆಯ ಉಂಡೆ ಮಾಡ್ತಾ ಇದ್ವಿ ನಾವು. ಆ ಅರಳು ಆಗೋದ್ರಿಂದ ಸಾಕಷ್ಟು ಪೋಷಕಾಂಶಗಳು ಪ್ರೋಟೀನ್ ಅಂಶ ಅದರಲ್ಲಿ ಹೆಚ್ಚಾಗತ್ತೆ. ಸೊ ಈ ರೀತಿ ಒಂದು ಸುರಕ್ಷಿತ ಜೊತೆಗೆ ಉತ್ತಮವಾದಂತಹ ಅಡುಗೆ ವಿಧಾನಗಳನ್ನ ನಾವು ಪಾಲನೆ ಮಾಡಬೇಕಾಗತ್ತೆ. ಅದರ ನಂತರ ನಾವು ಅಡುಗೆ ಮಾಡಿದೀವಿ ಅದು ಕೆಡದಂತೆ ಸಂರಕ್ಷಣೆ ಮಾಡೋದು ಕೂಡ ಒಂದು ಕಲೆ. ಅಂದ್ರೆ ನಾವು ಅಡುಗೆ ಮಾಡಿದ್ದು ಕೆಡದಂತೆ ಅದನ್ನ ಬಳಸ್ಬೇಕು. ಅಂದ್ರೆ ಹಾಳಾದ್ರೆ ನಾವ್ ಏನ್ ಮಾಡ್ತೀವಿ, ಚೆಲ್ತೀವಿ ಅದನ್ನ. ನಾವು ಯಾವಾಗ್ಲೂ ಒಂದು ಆಹಾರವನ್ನು ಮಾಡಿದ ಆಹಾರವನ್ನು ಚೆಲ್ಲೋದಕ್ಕೂ ಮೊದಲು ಒಂದು ಸಲ ವಿಚಾರ ಮಾಡಬೇಕು. ಪ್ರತಿಯೊಂದು ಅಗಳು ಚೆಲ್ಲುವ ಮುನ್ನ 100 times ಯೋಚಿಸಿ ನೀವು ಚೆಲ್ಲುವ ಅನ್ನ ಬೇರೆಯವರ ಜೀವನ ಅಂತ ಹೇಳ್ತಾರೆ. ಅಂದ್ರೆ ನಾವು ಚೆಲ್ತಕ್ಕಂತ ಆಹಾರ ಇನ್ನೊಬ್ಬರಿಗೆ ಜೀವನ ಆಗತ್ತೆ. ಎಷ್ಟೋ ಮಕ್ಕಳು ಹಸಿವಿನಿಂದ ಸಾಯ್ತಾ ಇದ್ದಾರೆ ಇವತ್ತು. ಅಂತಹ ಮಕ್ಕಳಿಂದ ನೆನೆಸ್ಕೊಂಡಾಗ ನಾವು ರುಚಿಗೆ ಒತ್ತು ಕೊಡಬಾರದು ಅನ್ನೋದು ನಮಗೆ ತಿಳಿಯುತ್ತೆ. ಆಹಾರ ರುಚಿಯಾಗಿಲ್ಲ ಅಂತ ಹೇಳುವ ಮೊದಲು ಎಷ್ಟೋ ಜನರಿಗೆ ಆಹಾರವೇ ಇಲ್ಲ ಎಂಬುದನ್ನ ನಾವು ನೆನೆಸ್ಕೊಂಡಾಗ ಓ ಇವತ್ತು ನಮ್ಗೆ ಆಹಾರ ಸಿಕ್ಕಿದೆ ಅಂತ ಹೇಳಿದ್ರೆ ನಾವು ಭಾಗ್ಯವಂತರು ಅಂತ ಒಂದು ಮನಸ್ಸಿನಲ್ಲಿ ಬರಬೇಕು. ನೀವು ನೋಡಿರ್ಬೋದು ಸಾಕಷ್ಟು ಸಮಯ ನಮ್ಮ ಅಜ್ಜಂದ್ರಿರ್ಬೋದು ತಂದೆಯವರಿರ್ಬೋದು ಊಟ ಮಾಡಿದ ತಕ್ಷಣ ತಟ್ಟೆನ ನಮಸ್ಕಾರ ಮಾಡ್ಬಿಟ್ಟು ಎದ್ದೇಳ್ತಾರೆ ಅಲ್ಲಿಂದ ಅಲ್ಲಿಗೆ. ಅದೇ ಅರ್ಥ, ನಮಗೆ ಅನ್ನ ಕೊಟ್ಟಿರ್ತಕ್ಕಂಥ ಅನ್ನಪೂರ್ಣೇಶ್ವರಿ ನಮ್ಮ ಮೇಲೆ ಕರುಣೆ ಇದೆ, ಇವತ್ತಿನ ದಿನಕ್ಕೆ ನಮ್ಗೆ ಆಹಾರ ಸಿಕ್ಕಿದೆ ಅಂದ್ರೆ ಇನ್ನೊಬ್ರಿಗೆ ನಾವು ವೇಸ್ಟ್ ಆಗ್ಲಾರ್ದಂಗೆ ಈ ನಮ್ಮ ಆಹಾರ ನಾವು ಪೋಲ್ ಮಾಡಿದ್ವಿ ಅಂದ್ರೆ ಅದು ಇನ್ನೊಬ್ರಿಗೆ ಸಿಗ್ಬೇಕು. ನಮಗೆ ಆಹಾರ ಮಾಡಿರ್ತಕ್ಕಂಥದ್ದು ಕೆಡದೇ ನಾವು ಬಳಸ್ಬೇಕಾಗತ್ತೆ. ಇನ್ ಕೇಸ್ ನಾವು ಯಾರಿಗೂ ಶೇರ್ ಮಾಡ್ತಾ ಇಲ್ಲ ಆಹಾರ, ನಮ್ಮಲ್ಲಿ ಉಳಿದಿದೆ ಸ್ವಲ್ಪ ಇದೆ ಯಾರಿಗೂ ಕೊಡೋದಿಕ್ ಆಗ್ತಾ ಇಲ್ಲ ಅಂದಾಗ ಅದನ್ನ ಸಂರಕ್ಷಣೆ ಮಾಡಿ ಇಟ್ಕೋಬೇಕು. ಯಾವ ರೀತಿ ಇಟ್ಕೋಬಹುದು, ಫ್ರಿಜ್ ಅಲ್ಲಿ ಇಟ್ಕೋಬಹುದು ಅಥವಾ ಅದರಿಂದ ಇನ್ನು ಏನನ್ನಾದ್ರೂ ಮಾಡಿ ಕೆಡದೇ ಇರೋ ತರ. ಈಗ ಒಂದು ಉದಾಹರಣೆಗೆ ಕೊಬ್ಬರಿ ಚಟ್ನಿ ಉಳಿದಿದೆ ಅಂತ ಅನ್ಕೊಂಡ್ರೆ ಆ ಕೊಬ್ಬರಿ ಚಟ್ನಿಯನ್ನ ಅದೇ ರೀತಿ ಫ್ರಿಜ್ ಅಲ್ಲಿ ಇಟ್ಟು ನಮಗೆ ತಿನ್ನೋದಿಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಕೆಲವೊಂದು ಹಿಟ್ಟುಗಳನ್ನ ಕಲಸಿ ಚಕ್ಲಿಯನ್ನ ಮಾಡ್ಕೊಬಹುದು ಅಥವಾ ಕೋಡ್ಬಳೆಯನ್ನ ಮಾಡ್ಬೋದು. ಮಾಡಿ ತೆಗೆದಿಟ್ಬಿಟ್ರೆ ಅವು ವಾರಗಟ್ಟಲೆ ಇಟ್ಟರು ಪರವಾಗಿಲ್ಲ, ತಿನ್ಕೋಬಹುದು. ಒಂದು ನಮಗೆ ಸಂಜೆ ತಿಂಡಿಯಾಗಿ ಅದನ್ನ ಪರಿವರ್ತನೆ ಮಾಡ್ಕೋಬಹುದು. ಈ ತರ ಒಂದು ಸಣ್ಣ ಉದಾಹರಣೆ. ಈ ತರ ಅನೇಕ ಉಪಯುಕ್ತವಾದಂತಹ ಮಾಹಿತಿಗಳು ನಮ್ಮ ಹೆಣ್ಮಕ್ಳಿಗೆ ಸಾಕಷ್ಟು ಸಮಯ ಗೊತ್ತಿರುತ್ತೆ. ಆದ್ರೆ ಸಮಯ ಇಲ್ಲ ಅಂತ ಇರ್ಬೋದು ಅಥವಾ ಯಾಕೆ ಇಷ್ಟು ಸ್ವಲ್ಪದಕ್ಕೆ ವೇಸ್ಟ್ ಮಾಡೋದಕ್ಕೆ ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೋಬೇಕು ಅಂತ ಚೆಲ್ಬಿಡ್ತೀವಿ. ಆದ್ರೆ ಸ್ವಲ್ಪ ನಾವು ವಿಚಾರ ಮಾಡಿದಾಗ ಚೆಲ್ಲೋದಕ್ಕೂ ಮೊದಲು ಅದನ್ನ ಬೆಳಿಬೇಕಾದ್ರೆ ನಾವ್ ಎಷ್ಟು ಕಷ್ಟಪಟ್ಟಿರ್ತಾನೆ ಒಬ್ಬ ರೈತ ಅನ್ನೋದನ್ನ ತಲೆಯಲ್ಲಿ ಇಟ್ಕೊಂಡಿರ್ಬೇಕಾಗತ್ತೆ. ಒಳ್ಳೇದು ಮೇಡಮ್, ಸಾಕಷ್ಟು ವಿಚಾರವನ್ನ ಹಂಚ್ಕೋತಾ ಇದೀರಿ ತಾವು. ಕೊನೆಯದಾಗಿ ನಮ್ಮ ಗ್ರಾಮೀಣ ಮಹಿಳೆಯರಿಗೆ, ಯಾಕಂದ್ರೆ ಗ್ರಾಮೀಣ ಭಾಗದಲ್ಲಿ ಆಹಾರ ಸಾಕಷ್ಟು ಹಾಳಾಗುವುದನ್ನ ಇರಬಹುದು ಅಥವಾ ವಿಶೇಷವಾಗಿ ಮದುವೆ ಸಮಾರಂಭಗಳಲ್ಲಿ ಸಾಕಷ್ಟು ವೇಸ್ಟೇಜ್ ಮಾಡ್ತಿರ್ತಾರೆ, ಅಂತವ್ರಿಗೆ ನಿಮ್ಮ ಕಿವಿ ಮಾತನ್ನ ಏನ್ ಹೇಳ್ತೀರಿ? ಮದುವೆ ಸಮಾರಂಭಗಳಲ್ಲಿ ಮತ್ತು ಈ ಮನೆಯ ಮಟ್ಟದಲ್ಲಿ ಆಹಾರ ಪೋಲಾಗುವುದನ್ನ ದಯವಿಟ್ಟು ನಾವು ನಿಲ್ಲಿಸ್ಬೇಕಾಗತ್ತೆ. ಹಾಗಾಗಿ ಯಾವುದೇ ಸಮಾರಂಭಗಳಿರ್ಲಿ ಅಥವಾ ಮನೆಯಲ್ಲಿ ಹಬ್ಬ ಹರಿದಿನಗಳಿರ್ಲಿ ನಮ್ಮ ಆಹಾರವನ್ನ ನಾವು ಮೊದಲು ಪ್ಲಾನ್ ಮಾಡ್ಬೇಕು. ಅಂದ್ರೆ ಯಾವ್ಯಾವ ಅಡುಗೆಯನ್ನ ನಾವು ಮಾಡ್ಬೇಕು, ಎಷ್ಟು ಜನ ಇದ್ದಾರೆ, ಆ ರೀತಿ ನಾವು ಮಾಡ್ಕೊಂಡು ಮತ್ತು ಒಂದೇ ಸಲ ಹೆಚ್ಚಾಗಿ ನಾವು ಫ್ರೆಶ್ ಆಗಿ ತಿಂತಕ್ಕಂತ ಆಹಾರವನ್ನ ಅಂದೇ ಮುಗಿಬೇಕದು. ಆ ರೀತಿ ನಾವು ಅದನ್ನ ಬಳಕೆ ಮಾಡ್ಕೋಬೇಕು. ಉಳಿದ ಆಹಾರ ಚೆಲ್ಲದೆ ಉತ್ತಮವಾದ ಆಹಾರವನ್ನ ಅದರಿಂದ ಬಳಸ್ಕೋಬೇಕು. ಆಮೇಲೆ ಪೌಷ್ಟಿಕ ಕೈತೋಟವನ್ನ ಮಾಡ್ಕೊಂಡು ಅದರಲ್ಲಿ ನಾವು ಬೆಳೆದಿರ್ತಕ್ಕಂತ ಆಹಾರವನ್ನ ಬಳಸ್ಕೋಬೇಕು. ಜಾಗ ಇಲ್ಲ ಅಂತ ಪಕ್ಷದಲ್ಲಿ ತಾರಸಿ ತೋಟವನ್ನ ಮಾಡ್ಕೊಳ್ಬಹುದು. ಕೆಡುವಂತಹದ್ದನ್ನ ಮೊದಲೇ ಬಳಸಿ ಉಳಿಬಹುದು, ಇದು ನಾಳೆಗೆ ಅನ್ನೋದನ್ನ ಎತ್ತಿಟ್ಕೋಬಹುದು. ಈ ರೀತಿ ಪ್ರಿಫರೆನ್ಸ್ ಅಲ್ಲಿ ನಾವು ಆಹಾರವನ್ನು ಬಳಸಿದಾಗ ಮನೆ ಮಟ್ಟದಲ್ಲಿ ಹೆಚ್ಚಿಗೆ ಆಹಾರ ಪೋಲಾಗೋದನ್ನ ತಡಿಬಹುದು. ಎಷ್ಟು ಜನ ಇರ್ತಾರೆ ಅಷ್ಟು ನೋಡ್ಕೊಂಡು ಅಡಿಗೆ ಮಾಡಿದ್ರೆ ಚೆಲ್ಲೋದನ್ನ ತಪ್ಪಿಸ್ಬಹುದು. ಇನ್ ಕೇಸ್ ಉಳಿದ್ರೆ ಯಾವ್ದಾದ್ರು ಪಕ್ಕದ ಅನಾಥಾಶ್ರಮಗಳಿರ್ಬಹುದು, ವೃದ್ಧಾಶ್ರಮಗಳಿರ್ಬಹುದು, ಅಥವಾ ಹಸಿದವರು ಬಂದಿರ್ಬಹುದು, ಅವರಿಗೆ ನಾವು ಶೇರ್ ಮಾಡೋದ್ರಿಂದ ಆಹಾರ ಪೋಲಾಗೋದನ್ನ ತಡಿಬಹುದು. ಒಳ್ಳೆಯದು, ಮಾಹಿತಿ ಹಂಚಿಕೊಂಡೋದಕ್ಕೆ ತಮಗೆ ಎಲ್ಲ ರೈತರು ಮತ್ತು ಕೇಳುವ ಪರವಾಗಿ ಧನ್ಯವಾದಗಳು ಮೇಡಮ್. ನಮಸ್ಕಾರ. ಕೆನರಾ ಬ್ಯಾಂಕ್ ನಿಮ್ಮ ಮನೆ ಬಾಗಿಲಿಗೆ ಖುಷಿ ತಂದಿದೆ. ಕೆನರಾ ಬ್ಯಾಂಕ್ ನ ಕ್ಯೂಆರ್ ಕೋಡ್ ಸ್ಕ್ಯಾನ್ ಮಾಡಿ ಕಾರ್ ಅಥವಾ ಹೋಮ್ ಲೋನ್ ಪಡೆಯಿರಿ. ಆನ್ಲೈನ್ ಅಪ್ಲೈ ಮಾಡಿ ಹಾಗೂ ಇನ್ಸ್ಟೆಂಟ್ ಅಪ್ರೂವಲ್ ಪಡೆಯಿರಿ. ಡಾಕ್ಯುಮೆಂಟೇಶನ್ ಹಾಗೂ ಪ್ರೊಸೆಸಿಂಗ್ ಚಾರ್ಜಸ್ ಮೇಲೆ 100% ವೇವರ್ ಪಡೆಯಿರಿ. ಕೆನರಾ ಬ್ಯಾಂಕ್, ಟುಗೆದರ್ ವಿ ಕ್ಯಾನ್. ಮಣಪುರಂ ಫಿನಾನ್ಸ್ ಅತ್ಯಂತ ಕಡಿಮೆ ಬಡ್ಡಿ ದರದಲ್ಲಿ ಚಿನ್ನದ ಸಾಲವನ್ನು ಪರಿಚಯಿಸುತ್ತಿದೆ. ತಿಂಗಳಿಗೆ ಕೇವಲ 58 ಪೈಸೆ ಚಿನ್ನದ ಸಾಲ ಪಡೆಯಿರಿ. ಪ್ರತಿ ಅಗತ್ಯಕ್ಕೂ ಚಿನ್ನದ ಸಾಲ, ಎಲ್ಲರಿಗೂ ಚಿನ್ನದ ಸಾಲ. ಮಣಪುರಂ ಚಿನ್ನದ ಸಾಲ, ಜೀವನವನ್ನ ಸುಲಭಗೊಳಿಸಿ. ನಿಮ್ಮ ಹತ್ತಿರದ ಮಣಪುರಂ ಶಾಖೆಗೆ ಇಂದೇ ಭೇಟಿ ಕೊಡಿ ಅಥವಾ ಕರೆ ಮಾಡಿ 1800-420-2233. ರೈತ ಬಾಂಧವರು ಕೇಳ್ತಾ ಇದ್ದಾರಲ್ಲ, ವಿಶ್ವ ಆಹಾರ ದಿನಾಚರಣೆ ಸಂದರ್ಭದಲ್ಲಿ ವಿವಿಧ ತಜ್ಞರು ತಮ್ಮ ಅನಿಸಿಕೆಯನ್ನ ಹಂಚ್ಕೋತಾ ಇದ್ದಾರೆ. ವಿಶೇಷವಾಗಿ ಈ ಆಹಾರ ಧಾನ್ಯಗಳ ಹಾಳಾಗೋದ್ರ ಬಗ್ಗೆ ಹೇಳೋದಾದರೆ, ಗ್ರೇನ್ಸ್ ಅಂತ ಹೇಳ್ತೀವಿ ನಾವು. ಗ್ರೇನ್ಸ್ ಅಂತಂದರೆ ಧಾನ್ಯಗಳು, ಸಿರಿಧಾನ್ಯಗಳು ಇರ್ಬೋದು, ಬೇರೆ ಧಾನ್ಯಗಳಿರ್ಬೋದು, ಜೋಳ, ರಾಗಿ, ಬಾರ್ಲಿ, ಸಜ್ಜೆ, ನವಣೆ, ಇಂಥ ಒಂದು ಆಹಾರ ಧಾನ್ಯಗಳು 100% 4.6-6% ಅಷ್ಟು ಹಾಳಾಗ್ತಾ ಇದ್ದಾವೆ. ಎನಿವಲ್ ಅಂದರೆ ವಾರ್ಷಿಕವಾಗಿ ಈ ಒಂದು ಪ್ರತಿಶತ ಲಾಸ್ ಅಂತ ಹೇಳ್ಬೋದು, ಹಾನಿ ಅಂತ ಹೇಳ್ಬೋದು. ಇನ್ನು ಹಣ್ಣು ಮತ್ತು ತರಕಾರಿಗೆ ಬಂದರೆ 4.6-15.9% ಅಷ್ಟು ಹಾಳಾಗೋದನ್ನು ನಾವೆಲ್ಲ ನೋಡ್ತಾ ಇದ್ದೇವೆ. ಆಹಾರ ಬಂದಾಗ ಈ ಡೈರಿ ಪ್ರಾಡಕ್ಟ್ಸ್ ಇರ್ಬೋದು, ಮೀಟು, ಪೌಲ್ಟ್ರಿ ಪ್ರಾಡಕ್ಟ್ಸು, ಇವೆಲ್ಲ ಸಾಕಷ್ಟು ಹಾನಿಯಾಗುವುದನ್ನು ನಾವೆಲ್ಲ ನೋಡ್ತಾ ಇದ್ದೇವೆ. ಈ ರೀತಿ ಹಾನಿಯಾಗುವುದನ್ನು ನಾವೆಲ್ಲರೂ ತಪ್ಪಿಸಬೇಕಾಗಿದೆ. ಹಾಗಿದ್ರೆ ಬನ್ನಿ, ಈಗ ಒಬ್ಬರು ರೈತರು ನಮ್ಮ ಸಂಪರ್ಕದಲ್ಲಿದ್ದಾರೆ. ಇವರು ರೈತರು ದರ್ಯಪ್ಪ ಅಂಥೇಳಿ, ತೇರ್ದಾಳ್ ಗ್ರಾಮದ ರೈತರು. ಸಾಕಷ್ಟು ಸಾವಯವ ಕೃಷಿಕರು, ಸಾಕಷ್ಟು ಪ್ರಶಸ್ತಿಗಳನ್ನು ಪಡ್ಕೊಂಡಿದ್ದಾರೆ, ಸಾಕಷ್ಟು ಅನುಭವವನ್ನು ಹೊಂದಿದಂಥ ರೈತರು ತಮ್ಮ ಅನಿಸಿಕೆಯನ್ನು ಹಂಚ್ಕೋತಾ ಇದ್ದಾರೆ. ಬನ್ನಿ ಅವರ ವಿಚಾರವನ್ನು. ನಮಸ್ಕಾರ ದರ್ಯಪ್ಪರಿಗೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ತಾವು ಸಾಕಷ್ಟು ಅನುಭವಿ ರೈತರು, ವಿಶ್ವ ಆಹಾರ ದಿನಾಚರಣೆಯ ಒಂದು ಸಂದರ್ಭದಲ್ಲಿ ಈ ನೋಡಿ, ನಮ್ಮ ಒಂದು ಈ ವರ್ಷದ ಘೋಷವಾಕ್ಯ ಏನಂತಂದ್ರೆ ಸುರಕ್ಷಿತ ಆಹಾರ, ಭವಿಷ್ಯಕ್ಕಾಗಿ ಸುರಕ್ಷಿತ ಆಹಾರ ಅಂತಕ್ಕಂಥ ಒಂದು ವಿಷಯ ಇದೆ. ಏನ್ ಹೇಳ್ತಿರ್ ತಾವು, ರೈತರು ನಿಜವಾಗ್ಲೂ ಒಳ್ಳೆ ಒಂದು ಆಹಾರ ಉತ್ಪಾದನೆ ಮಾಡ್ತಾ ಇದ್ದಾರಂತೀರಾ, ಏನು ರಾಸಾಯನಿಕ ಮಿಶ್ರಿತ ಆಹಾರ ಸಾಕಷ್ಟು ಉತ್ಪಾದನೆ ಆಗ್ತಾ ಇದೆ ಅಂತೀರಾ, ಅಥವಾ ಇದರ ಪ್ರಮಾಣ ಕಡಿಮೆ ಆಗ್ತಾ ಇದೆ ಅಂತೀರಾ, ಹೇಗೆ? ಸರ್ ಇವತ್ತನೇ ವೈಜ್ಞಾನಿಕವಾಗಿ ಕೃಷಿ ಮಾಡ್ತಾ ಇರೋ ರೈತರು ಸಾಕಷ್ಟು ಜನ ಇದ್ದಾರೆ. ಅವ್ರು ಕೆಲವೊಂದ್ ಜನ ಆಹಾರ ಉತ್ಪಾದನೆ ಏನ್ ಕಡಿಮೆ ಅಂತ ಏನಿಲ್ಲ ಸರ್, ಸಾಕಷ್ಟು ಆಹಾರ ಉತ್ಪಾದನೆ ಐತೆ. ಆದ್ರೆ ಕೆಲವು ಜನ ರಾಸಾಯನಿಕವಾಗಿ ರಾಸಾಯನಿಕ ಬಳಕೆ ಮಾಡಿ ಆಹಾರ ಉತ್ಪಾದನೆ ಮಾಡ್ತಾ ಇದ್ರು, ಅದನ್ನ ಮಾಡ್ಲಾರ್ದನ ಸಾವಯವದಾಗ ಉತ್ಪಾದನೆ ಮಾಡಿ ನಮ್ಮ ಬೇಕಾದಂತ ದೇಶಕ್ಕೆ ನಾವು ಆಹಾರ ಉತ್ಪಾದನೆ ಮಾಡಿ ನಾವು ಪೂರೈಕೆ ಮಾಡಬಹುದು ಅಂತ ಒಂದು ನಿಟ್ಟಿನೊಳಗ ಸಾವಯವ ಕೃಷಿ ಒಳಗು ಕೆಲವೊಂದು ಸಾಕಷ್ಟು ತಂತ್ರಜ್ಞಾನಗಳು ಅದಾವ. ಆ ತಂತ್ರಜ್ಞಾನಗಳು ಕಡಿಮೆ ಖರ್ಚಿನಲ್ಲಿ ಸಸ್ಯಜನ್ಯ ನಾಶಕ, ಕೀಟನಾಶಕ, ಪ್ರಾಣಿಜನ್ಯ ಕೀಟನಾಶಕ ಇವನ್ನೆಲ್ಲ ಯೂಸ್ ಮಾಡ್ಕೊಂಡು ನಾವು ಯಾವುದೇ ಬೆಳೆಯನ್ನು ಬೆಳೆದಿದ್ದಾದ್ರೆ ಆಹಾರ ಉತ್ಪಾದನೆಯನ್ನು ನಾವು ಅಗ್ರಿ ಸಲೀಸಾಗಿ ಕಡಿಮೆ ಖರ್ಚಿನಾಗಿ ಭೂಮಿ ತಾಯಿಯನ್ನು ಉಳಿಸ್ಕೊಂಡು ನಾವು ಸಾವು ಕೃಷಿಯನ್ನು ಮಾಡಿ ಒಳ್ಳೆ ಆಹಾರ ಉತ್ಪಾದನೆಯನ್ನು ಮಾಡಬಹುದು, ಮತ್ತು ರೈತರಾದವರು ತಾವು ಉಪಯೋಗ ಮಾಡಿಕೊಂಡು ಇನ್ನುಳಿದ ಸಮಾಜಕ್ಕೂ ಒಳ್ಳೆ ಆಹಾರ ಕೊಡಬಹುದು ಅಂತ ನನ್ನ ಒಂದು ಅನಿಸಿಕೆ. ತಾವು ಸಾವಯವ ಕೃಷಿಯನ್ನು ಮಾಡ್ತಾ ಇದ್ದೀರಿ, ಹೇಗೆ ಇದೆ ನಿಮ್ಮ ಕೃಷಿ, ಏನೇನು ಉತ್ಪಾದನೆ ಮಾಡ್ತಾ ಇದ್ದೀರಿ? ಸರ್ ನಾನು ಕಳೆದ 30 ವರ್ಷದಿಂದ ಸಾವಯವ ಕೃಷಿ ಮಾಡ್ತಾ ಇದ್ದೀನಿ ಸರ್. ಇದಕ್ಕಿಂತ ಮುಂಚೆ ನಾನು ಒಬ್ಬ ಜೋರಿ ಡೀಲರ್ ನಾನು ರೀ, ಯಾಕಂದ್ರೆ ಅಲ್ಲಿ ಆಗುವಂತ ಅನಾಹುತಗಳು ಅದನ್ನೆಲ್ಲ ನಾನು ಮನಗಂಡು 1991 ಒಳಗ ನಾನು ಸಾವಯವ ಕೃಷಿಗೆ ನಾನು ಪದಾರ್ಪಣೆ ಮಾಡಿದೆ. ಅವಾಗ ಗೊಬ್ಬರ ಅಂಗಡಿಯನ್ನು ಜೋರಿ ಡೀಲರ್ ಅನ್ನ ಕ್ಲೋಸ್ ಮಾಡಿ ನಾನು ಈ ಸಾವಯವ ಕೃಷಿಗೆ ಒತ್ತು ಕೊಟ್ಟು ನಾನು ಅವತ್ತಿಂದು ಭೂಮಿ ತಾಯಿ ಇದು ಮಣ್ಣೆಲ್ಲ ಭೂಮಿ ತಾಯಿ ಸೇವೆ ಮಾಡುವ ಒಂದು ಹೆತ್ತ ತಾಯಿ, ಇವತ್ತು ಈಗ ಒಂದು ಆಹಾರ ಕೊಡುವಂತ ತಾಯಿ ಭೂಮಿ ತಾಯಿ, ಇವನ್ನೆರಡು ನಾನು ಒಂದು ತಾಯಿ ಸಮಾನವಾಗಿ ನಾನು ಪೂಜ್ಯ ಭಾವನೆಯಿಂದ ಅವತ್ತಿಂದ ಕೂಡ ನಾನು ಸಾವ ಕೃಷಿಯನ್ನೇ ಮಾಡ್ತಾ ಇದ್ದೀನಿ. ಮತ್ತೆ ಟೋಟಲ್ ನನ್ನ ಕಡೆ ಸಮಗ್ರ ಕೃಷಿಯನ್ನು ಅಳವಡಿಸ್ಕೊಂಡಿದ್ದೀನಿ ಸರ್. ಸಮಗ್ರ ಕೃಷಿ ಅಂದ್ರೆ ನನ್ನ ಕಡೆ ಆಹಾರ ಧಾನ್ಯದ ಬೆಳೆಗಳದಾವು, ಹಣ್ಣಿನ ಬೆಳೆಗಳದಾವು, ಒಂದು ಆಹಾರದ ಬೆಳೆಗಳು, ಟೋಟಲ್ ಕರಿ ಗೋಧಿ ಹಿಡ್ಕೊಂಡು ನಮಗೆ ಏನು ಬೇಕೋ ಟೋಟಲ್ ಎಲ್ಲಾನು ಪ್ರತಿಯೊಂದನ್ನು ನಾವು ನಮ್ಮ ಹೊಲದಲ್ಲಿ ಉತ್ಪಾದನೆ ಮಾಡಿ ನಾವು ತಿಂದು ಹೊರಗಡೆ ನಾವು ಸಮಾಜಕ್ಕೂ ಮಾರಾಟ ಮಾಡುವಂತ ವ್ಯವಸ್ಥೆ, ನಾವು ಮೌಲ್ಯವರ್ಧನೆ ಮಾಡಿ ಮಾಡುವಂತ ವ್ಯವಸ್ಥೆ ನಮ್ ಕಡೆ. ಆದ್ರೆ ಒಂದ್ ರೈತನ ಮನೆ ಅಂದ್ರೆ ಒಂದ್ ಕಿರಾಣಿ ಅಂಗಡಿ ಒಳಗೆ ಯಾವ ತರ ದಿನಸಿ ಅಂಗಡಿ ಕಿರಾಣಿ ಅಂಗಡಿ ಏನ್ ಸಾಮಾನು ಸಿಗುತ್ತೋ ಆ ಮನೆಗೆ ಒಂದ್ ಅಡಿಗೆ ಮಾಡ್ಬೇಕಾದ್ರೆ ಯಾವ ತರ ಸಿಗುತ್ತೋ ಆ ತರ ಒಂದು ರೈತನ ಮನೆ ಅಂದ್ರೆ ಒಂದ್ ಕಿರಾಣಿ ಅಂಗಡಿ ತರ ನಾವು ಇದು ನೋಡ್ಕೊಂಡಿದ್ದೆ. ಆದ್ರೆ ನಾವು ಇನ್ಪುಟ್ ಕಡಿಮೆ ಆಗತ್ತೆ, ಔಟ್ಪುಟ್ ಒಳ್ಳೆ ರೀತಿ ಒಳಗೆ ನಾವು ಆಹಾರ ಉತ್ಪಾದನೆ ಮಾಡಿ ಮತ್ತೆ ಒಳ್ಳೆ ಆದಾಯನ ತಗೋಬಹುದು ಸರ್. ಈಗ ಬಹಳಷ್ಟು ರೈತರು ಹೇಳುದು ಸಾವಯವ ಕೃಷಿ ಮಾಡುದು ಬಹಳ ಕಷ್ಟ ಅಂತ ಹೇಳ್ತಿರ್ತಾರೆ, ನೀವು ಏನ್ ಹೇಳ್ತಿರ್ತಾವು ಬಹಳಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ? ಇಲ್ಲ ಸರ್, ಯಾಕಂದ್ರೆ ಸಾವಯವ ಕೃಷಿ ಒಳಗ ಸ್ವಲ್ಪ ಶ್ರಮ ಐತಿ, ಶ್ರಮ ಹಾಕಿದ್ರ ಅದಕ್ಕೇನು ಕಷ್ಟ ಅನ್ನುವಂತ ಪ್ರಶ್ನೆ ಇಲ್ಲ ಸರ್. ಯಾವ್ದೋ ಒಂದು ಕೆಲಸ ಮಾಡ್ಬೇಕಾದ್ರೆ ಅದನ್ನ ಇಷ್ಟಪಟ್ಟು ಮಾಡ್ಬೇಕು, ಕಷ್ಟಪಟ್ಟು ಮಾಡ್ಬಾರ್ದು. ಯಾಕಂದ್ರೆ ಈಗ ಈಗೆಲ್ಲ ಹೆಂಗಾಗಿತ್ತು ಅಂದ್ರೆ ನಾವು ರೆಡಿಮೇಡ್ ಫುಡ್ಗೆ ಹೆಂಗ್ ನಾವು ಜೋತ್ ಬಿದ್ದು ಹೆಂಗ ಬರ್ಗರು ಪಿಜ್ಜಾ ಬರ್ಗರು ಮತ್ತೆ ಈಗ ಬನ್ನು ಬ್ರೆಡ್ ಈ ತರ ತಿಂದ ನಮಗೊಂಥರ ರೂಢಿ ಆಗೈತಿ. ಅದನ್ನ ಬರೀ ತಾನುಕೂಲೇ ತಿನ್ನೋದು ಆಗತ್ತೆ. ಇದಾದ್ರೆ ಸಾವು ಕೃಷಿ ಅಂದ್ರೆ ನಾವೇ ಬೆಳೆದು ಅದನ್ನ ಸಂಸ್ಕರಣೆ ಮಾಡಿ ಹಿಟ್ ಮಾಡಿ ಒಂದು ಒಳ್ಳೆ ಆಹಾರನ ನಾವು ಅಡಿಗೆ ಮಾಡಿ ತಿನ್ಬೇಕಾದ್ರೆ ಸ್ವಲ್ಪ ಲೇಟ್ ಆಗತ್ತೆ. ಈಗ ನಮ್ಮ ರೈತಾಪಿ ಜನಕ್ಕೆ ಏನಾಗಿತ್ತು ಅಂದ್ರೆ ಸರ್, ಈಗ ಎಲ್ಲಾನು ಪಿಜ್ಜಾ ಬರ್ಗರ್ ತರ ನಾವು ಬೇಕನ್ನುವಂತ ಒಂದ್ ಪ್ರವೃತ್ತಿ ಬೆಳೆದ್ ಬಿಟ್ಟತಿ. ಅದನ್ನ ತಪ್ಪು ತಲುಪನ ಅದು. ಯಾಕಂದ್ರೆ ನಾವು ಶ್ರಮ ಪಟ್ಟು ಭೂಮಿ ತಾಯಿಯನ್ನು ಸೇವೆ ಮಾಡಿ ನಾವು ಅಲ್ಲಿ ಬೆಳೆದು ಒಂದು ಒಳ್ಳೆ ಆಹಾರನ ಉತ್ಪಾದನೆ ಮಾಡಿ ನಾವು ಉತ್ಪಾದನೆ ಮಾಡಿದ್ರೆ ಈ ರೈತನಿಗೆ ಯಾವುದೇ ತರ ಸೋಲಿಲ್ಲ ಅಂತ ನನ್ನ ಒಂದು ಅನುಭವ ಸರ್. ಆಹಾರ ಧಾನ್ಯಗಳು ಕ್ಷೇತ್ರ ಮಟ್ಟದಲ್ಲಿ ಬಹಳಷ್ಟು ಹಾಳಾಗ್ತಾವ ಅಂತೀರಾ, ಹೇಗೆ? ಇಲ್ಲ ಸರ್, ಅವ್ರು ಕೆಲವು ಜನ ಈಗಂದ್ರೆ ಈಗ ಹೈಬ್ರಿಡ್ ಧಾನ್ಯ ಹಾಳು ಮಾಡ್ತಾ ಇದ್ದಾರೆ ಸರ್. ಕೆಲವು ಜನ ಅದು ಅದನ್ನೇ ಬೀಜ ಬ್ಯಾಂಕ್ ಆಗಿ ಮಾಡಿಕೊಂಡು ಕೆಲವೊಂದು ಹಿಂದಿನ ಒಂದು ನಮ್ಮ ಪೀಳಿಗೆಯಲ್ಲಿ ಹಳೆ ತಲೆಮಾರಿನ ಒಂದು ಬೀಜ ಸಂಸ್ಥೆ ಒಂದು ಇಟ್ಕೊಂಡು ಅದನ್ನೇ ಬೆಳೆಯುವಂತ ಸಾಕಷ್ಟು ಜನ ರೈತರು ಅವರೆಲ್ಲ ಈಗ ಉತ್ತೇಜನ ಕೊಡೋದ್ರಿಂದ ಆ ತರ ಏನು ಹಾಳಾಗಿಲ್ಲ. ಅದು ಕೆಲವು ಜನ ಕೆಲವೊಂದು ಇವು ಹೈಬ್ರಿಡ್ ಬೀಜಕ್ ಬೆಲೆ ಹತ್ತೋದ್ರಿಂದ ಕೆಲವೊಂದು ನಶಿಸಿ ಹೋಗ್ತಾವ. ಅದು ಉಳಿಸುವಂತ ಪ್ರಯತ್ನ ಈ ನಮ್ಮ ರೈತಾಪಿ ಬಂದವ್ರು ಮಾಡ್ಬೇಕತ್ತೆ ನನ್ನೊಂದು ವಿನಂತಿ ಸರ್. ತಾವು ಏನಾದ್ರೂ ಸ್ಥಳೀಯ ತಳಿಗಳಿಗೆ ಆದ್ಯತೆ ಕೊಡ್ತಾ ಇದ್ರೆ, ಸ್ಥಳೀಯ ತಳಿಗಳು ಜವಾರಿ ತಳಿಗಳನ್ನ ಸಂರಕ್ಷಣೆ ಮಾಡ್ಲಿಕ್ಕೆ ಬೆಳೀತಾ ಇದ್ರೆ ಹೇಗೆ? ಹಾ ಸರ್, ನಮ್ ಕಡೆ ಆಲ್ರೆಡಿ ನಮ್ ಕಡೆ ಜವಾರಿಗೆ ಓದಿದ್ರಿ, ಜವೆಗೆ ಓದಿದ್ರಿ, ಮುಂದೆ ಈಗ ಜವಾರಿ ಬಳ್ಳುಳ್ಳಿ ಇದೆ ರೀ, ಉಳ್ಳಾಗಡ್ಡೆ ಐತೆ, ಮುಂದೆ ಕರಿ ಗೋಧಿ ಈ ತರ ನಮ್ ಕಡೆ ಕರಿ ಬದನೆಕಾಯಿ ಐತೆ. ನಮ್ಮಲ್ಲಿ ಹಲವಾರು ಚವಳಿ ಬೀಜ ಹಿಂಗ ಹಲವಾರು ಸುಮಾರು 40-50 ನಾವು ಕೆಲವೊಂದು ಬೀಜಗಳನ್ನ ನಾವು ಸಂಸ್ಕರ ಮೊದಲಿಂದ ಕೂಡ ನಾವು ಅವನ್ನ ಹಿಡ್ಕೊಂಡ್ ಬರ್ತಾ ಇದ್ವಿ. ಅವನ್ನ ನಾವೀಗ ಪುನಃ ಬೆಳೆದು ಮತ್ತೆ ಅದನ್ನ ನಾವು ಹೊರಗಡೆ ನಮ್ ಕಡೆ ಬಂದವ್ರಿಗೆ ನಾವು ಸ್ಥಳೀಯ ಬೀಜಗಳನ್ನ ನಾವು ಕೊಡ್ತಾ ಇದ್ವಿ. ಮತ್ತೆ ಅವ್ರ ಕಡೆಯಿಂದ ನಾವು ಬೀಜ ತಗೊಂಡು ನಾವು ಅದನ್ನ ಮತ್ತಷ್ಟು ಆದಷ್ಟು ನಾವು ಬೆಳೆಸುವಂತ ನಿಟ್ಟಿನೊಳಗೆ ನಾವು ಸ್ಥಳೀಯ ಮೊದಲೇನ ಹಳೆ ನಮ್ಮ ಅಜ್ಜ ಮುತ್ತಾಜನ ಕಾಲದಾಗ ಏನು ಕೆಲವೊಂದು ಬೀಜಗಳು ಇದಲ್ರಿ ಅವನ್ನ ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇದೀವಿ ಸರ್. ಒಳ್ಳೇದು ದರೇಪ್ಪ ಅವರೇ, ಮಾಹಿತಿ ಹಂಚಿಕೊಂಡದಕ್ಕೆ ನಮ್ಮ ಎಲ್ಲ ಕೇಳುಗರ ಪರವಾಗಿ ರೈತರ ಪರವಾಗಿ ತಮಗೆ ಧನ್ಯವಾದಗಳು, ನಮಸ್ಕಾರ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ತಮಗೂ ಕೂಡ ಯಾಕಂದ್ರೆ ಒಂದು ಈ ಕೆಳಗರ ಒಂದು ರೈತ ಬಾಂಧವರಾಗಿರ್ಬೋದು ಟೋಟಲ್ ಎಲ್ಲ ಕೆಳಗರ ಒಂದು ಈ ವಿಜಯದಶಮಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಒಂದು ನನ್ನ ಒಂದು ಒಂದೆರಡು ಮಾತು ಅವಕಾಶ ಮಾಡಿಕೊಟ್ಟಂತ ಎಲ್ಲ ತಮಗೂ ಧನ್ಯವಾದ ಹೇಳಿ ನಾನು. ಒಳ್ಳೆಯದು. ಚಿನ್ನದ ಸಾಲ ಅತ್ಯಂತ ಕಡಿಮೆ ಬಡ್ಡಿ ದರದಲ್ಲಿ ಚಿನ್ನದ ಸಾಲವನ್ನು ಪರಿಚಯಿಸುತ್ತಿದೆ. ತಿಂಗಳಿಗೆ ಕೇವಲ 58 ಪೈಸೆಗೆ ಚಿನ್ನದ ಸಾಲ ಪಡೆಯಿರಿ. ಪ್ರತಿ ಅಗತ್ಯಕ್ಕೂ ಚಿನ್ನದ ಸಾಲ, ಎಲ್ಲರಿಗೂ ಚಿನ್ನದ ಸಾಲ, ಮಣಪುರಂ ಚಿನ್ನದ ಸಾಲ. ಜೀವನವನ್ನು ಸುಲಭಗೊಳಿಸಿ. ನಿಮ್ಮ ಹತ್ತಿರದ ಮಣಪುರಂ ಶಾಖೆಗೆ ಇಂದೇ ಭೇಟಿ ಕೊಡಿ ಅಥವಾ ಕರೆ ಮಾಡಿ 1-800-420-2233. ಕೇಳುಗರೆ, ರೈತ ಬಾಂಧವರೆ, ಸುರಕ್ಷಿತ ಆಹಾರ ಅಂತಂದ್ರೆ ರಾಸಾಯನಿಕ ರಹಿತವಾದ ಆಹಾರದ ಉತ್ಪಾದನೆಗೆ ನಾವು ಹೆಚ್ಚು ಒತ್ತಾಸೆಯನ್ನು ಕೊಡಬೇಕಾಗಿದೆ. ವಿಶೇಷವಾಗಿ ನಾವೆಲ್ಲ ಹಿಂದಕ್ಕೆ ಜವಾರಿ ತಳಿಗಳನ್ನು ಬೆಳೀತಾ ಇದ್ದೀವಿ. ಜವಾರಿ ತಳಿಗಳು, ಅದರ ವಿಶೇಷವಾಗಿ ಜವಾರಿ ತರಕಾರಿ ಇರ್ಬೋದು, ಜವಾರಿ ದವಸ ಧಾನ್ಯಗಳಿರ್ಬೋದು, ಜವಾರಿ ಹಣ್ಣುಗಳಿರ್ಬೋದು, ಎಷ್ಟು ರುಚಿಕರವಾಗಿರ್ದು ಅಂತಂದರೆ ಅದನ್ನು ಹೇಳಲಿಕ್ಕೆ ಆಗೋದಿಲ್ಲ. ಈಗ ಜವಾರಿ ಕಾಳುಗಳು, ಜವಾರಿ ಹಣ್ಣುಗಳು ನಮಗೆ ಸಿಗ್ತಾ ಇಲ್ಲ, ಅನಿವಾರ್ಯ ಆಗಿಬಿಟ್ಟಿದ್ದಾವೆ. ಹುಡುಕಾಡಿದರೂ ಸಿಗಲಾರ್ದಂಥ ಒಂದು ಪರಿಸ್ಥಿತಿ ಬಂದಿದೆ. ಈ ಒಂದು ತಳಿ ಸಂರಕ್ಷಣೆಗೆ ಒಂದು ಆದ್ಯತೆಯನ್ನು ಕೊಡಬೇಕಾಗಿದೆ. ಅಂದರೆ ನಾವೆಲ್ಲ ಪ್ರತಿನಿತ್ಯ ತಿಂತಕ್ಕಂಥ ಆಹಾರ, ವಿಶೇಷವಾಗಿ ಅನ್ನವನ್ನು ಜಾಸ್ತಿ ಊಟ ಮಾಡ್ತಾ ಇದ್ದೀವಿ. ಇದಕ್ಕೆ ಪರಿಹಾರ ಅಂದರೆ ಕಾರ್ಬೋಹೈಡ್ರೇಟ್ ಇರುತ್ತೆ, ಪ್ರೋಟೀನ್ಸು, ಬೇರೆ ಬೇರೆ ಪೋಷಕಾಂಶಗಳು ನಮ್ಮ ಶರೀರಕ್ಕೆ ಬೇಕಾಗುತ್ತವೆ. ಈಗ ನಮ್ಮೊಂದಿಗೆ ಡಾಕ್ಟರ್ ಜಯಪ್ರಕಾಶ್ ನಿಡುಗುಂದಿ ಅವರು ಸಂಪರ್ಕದಲ್ಲಿದ್ದಾರೆ. ಬನ್ನಿ, ಅವರು ಏನು ಹೇಳ್ತಾರೆ ವಿಶೇಷವಾಗಿ ಆಹಾರ ಉತ್ಪಾದನೆ, ಪೋಷಕಾಂಶ ಭರಿತ ಆಹಾರ ಉತ್ಪಾದನೆ ಯಾವ ರೀತಿ ಆಗ್ತಾ ಇದೆ ಅಂತಕ್ಕಂಥ ವಿಚಾರ ಹಂಚ್ಕೋತಾ ಇದ್ದಾರೆ ಡಾಕ್ಟರ್ ಜಯಪ್ರಕಾಶ್ ನಿಡುಗುಂದಿ ಅವರು. ಸರ್, ನಮಸ್ಕಾರ ತಮಗೆ. ನಮಸ್ಕಾರ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ವಿಶ್ವ ಆಹಾರ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೇವೆ ಸರ್ ನಾವಿವತ್ತು. ತಾವು ತಳಿ ಪ್ರವರ್ಧಕರಾಗಿ ಹಿಂದಕ್ಕೆಲ್ಲ ಮಾತನ್ನ ಕೇಳ್ತಾ ಇದ್ದೇವೆ, ಏನಂತಂದ್ರೆ ಪ್ರೋಟೀನ್ ರೈಸ್ ಬರ್ತಾ ಇದೆ ಮುಂದಿನ ದಿನಗಳಲ್ಲಿ ಅಂತಕ್ಕಂಥ ವಿಚಾರ, ಅದ್ರ ಬಗ್ಗೆ ವಿಷಯ ಯಾಕೋ ಅಷ್ಟು ಪ್ರಚಾರ ಆಗಲಿಲ್ಲ, ಅಷ್ಟಕ್ಕೆ ನಿಂತು ಹೋಯ್ತದ್ದು. ಯಾಕಂದ್ರೆ ನಾವು ತಿಂತಕ್ಕಂಥದ್ದು ವಿಶೇಷವಾಗಿ ಅನ್ನವನ್ನ ಜಾಸ್ತಿ ಊಟ ಮಾಡ್ತಾ ಇರ್ತೀವಿ, ಅನ್ನದಲ್ಲಿ ಪ್ರೋಟೀನ್ ಇರೋದಿಲ್ಲ ಅಂತಕ್ಕಂಥ ವಿಚಾರ ಎಲ್ಲರಿಗೂ ಗೊತ್ತು. ತಾವು ತಜ್ಞರಾಗಿ ಪೋಷಕಾಂಶ ಭರಿತ ಆಹಾರವನ್ನು ಉತ್ಪಾದನೆ ಮಾಡಲಿಕ್ಕೆ ಏನು ಪ್ರಯತ್ನಗಳು ನಡೆದಾವಂತಿರ್ತಾವು? ಈ ಒಂದು ಸಂಬಂಧನ ಸಂಬಂಧಪಟ್ಟಂಗೆ ಏನಾಗಿದ್ರಿ ಗ್ಲೋಬಲಿ ಅಂದ್ರೆ